ಮಳೆ ಹಾನಿ ಕುರಿತಂತೆ 10 ದಿನದೊಳಗೆ ಸಮೀಕ್ಷೆ ನಡೆಸಿ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸರ್ಕಾರ ಸೂಚನೆ. ನಾಳೆ 17ನೇ ಉಪರಾಷ್ಟಪತಿ ಹುದ್ದೆಗೆ ಚುನಾವಣೆ. ಸಿಪಿ ರಾಧಾಕೃಷ್ಣ ಹಾಗೂ ಸುದರ್ಶನ ರೆಡ್ಡಿ ಮಧ್ಯೆ ಸ್ಪರ್ಧೆ. ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರದಿಂದ 97,813 ಕೋಟಿ ರೂಪಾಯಿ ಅನುದಾನ ವೆಚ್ಚ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಆಕಾಶವಾಣಿ ಹಾಸನ. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಗೆದ್ದಲು ಹುಳುವಿನ ಕಾಯಕ, ಈ ಕುರಿತು ಕೃಷಿ ಕೀಟ ತಜ್ಞರಾದ ಡಾ ಎಂ ಮಂಜುನಾಥ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಡಾ ವಿಜಯ್ ಅಂಗಡಿ. ನಂತರ ಕೃಷಿ ಲೋಕ ಮೂಡಿಬರಲಿದೆ. ಪ್ರಸ್ತುತಿ ಗೋರಾ ರವಿಶಂಕರ್. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಹಾಸನದ ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಆಫರ್. ಫರ್ನಿಚರ್ ಗಳ ಖರೀದಿಯ ಮೇಲೆ 10-35% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಬೇಲೂರ್ ರೋಡ್, ವಿಜಯನಗರ, ಹಾಸನ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಮದುಮಗಳು ಮದುವೆಯ ಸಮಯದಲ್ಲಿ ಅವಳು ತನ್ನ ಭಾವಿ ಸಂಗಾತಿಯಿಂದ, ಅವಳ ಹೆತ್ತವರಿಂದ, ಅವಳ ಸ್ನೇಹಿತರಿಂದ ಮತ್ತು ಸಂಬಂಧಿಕರಿಂದ ಮತ್ತು ಅವಳ ಜಗತ್ತೇ ಆಗಿರುವ ಪ್ರೀತಿಪಾತ್ರರಿಂದ ಏನೇ ನಿರೀಕ್ಷಿಸುತ್ತಾಳೆ, ಅವರ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಮೀರಿದ ಒಂದನ್ನು ಹೃದಯದಲ್ಲಿರಿಸಿದ್ದಾಳೆ. ಅದುವೇ ಶಾಶ್ವತವಾಗಿ ಬೆಳಗುವ ಭರವಸೆ. ಏಕೆಂದರೆ ಆ ಭರವಸೆಯನ್ನು ಅವಳು ತನ್ನ ಜೀವನದುದ್ದಕ್ಕೂ ಕಾಪಾಡಿಕೊಳ್ಳುತ್ತಾಳೆ. ವಧುವನ್ನು ಅಲಂಕರಿಸುವ ಸುಂದರವಾದ ಆಭರಣಗಳಂತೆ ಹೊಳೆಯುವ ಐಶ್ವರ್ಯ, ಅದುವೇ ಭರವಸೆ. ಈ ಎಲ್ಲಾ ಭರವಸೆಗಳೊಂದಿಗೆ ನಮ್ಮದೊಂದು ಭರವಸೆ, ನಿಮ್ಮ ಮದುವೆಯನ್ನು ನಾವು ಅವಿಸ್ಮರಣೀಯ ಕ್ಷಣವನ್ನಾಗಿ ಮಾಡುತ್ತೇವೆ. ಜಿಆರ್ಟಿ ಬ್ರೈಡ್ಸ್ ಮದುಮಗಳ ಆಭರಣ ಸಂಗ್ರಹ. ಇದು ಪ್ರತಿಯೊಬ್ಬ ವಧುವು ಅಲಂಕರಿಸಬೇಕಾದ ಸಂಪತ್ತು. ಜಿಆರ್ಟಿ ಬ್ರೈಡ್ಸ್ ಫ್ರಮ್ ಜಿಆರ್ಟಿ ಜುವೆಲ್ಲರ್ಸ್. ಶುಭ ಆರಂಭಗಳ ಪ್ರಾರಂಭ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಗೆದ್ದಲು ಹುಳುವಿನ ಕಾಯಕ, ಈ ಕುರಿತಂತೆ ಕೃಷಿ ಕೀಟ ತಜ್ಞರಾದ ಡಾಕ್ಟರ್ ಎಂ ಮಂಜುನಾಥ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಕೇಳುಗರೆ, ಗೆದ್ದಲು ಅನೇಕರಿಗೆ ಪರಿಚಯ ಇರುವ ಕೀಟ. ಬರೀ ಕೃಷಿಯಲ್ಲದಲ್ಲೇ ಮನೆಗೂ ನುಗ್ಗುತ್ತೆ, ಹಾನಿ ಮಾಡುತ್ತೆ. ಆದರೆ ಗೆದ್ದಲಿನಿಂದ ಅನುಕೂಲಗಳಿದ್ದಾವೆ. ಈ ಕುರಿತಂತೆ ಇವತ್ತು ಮಾತಾಡ್ತಿದ್ರೆ, ಸಲಹೆಗಳನ್ನು ನೀಡ್ತಿದ್ರೆ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಡೀನ್ ಆಗಿದ್ದ ಡಾಕ್ಟರ್ ಎಂ ಮಂಜುನಾಥ್ ಅವರು. ಡಾಕ್ಟ್ರೆ ನಮಸ್ಕಾರ. ನಮಸ್ಕಾರ ಅಂಗಡಿ ಅವರೇ. ಹಾಸನದಲ್ಲಿ ವಾಸ ಇದ್ದೀರಿ ಈಗ? ಹೌದು. ನಮ್ಮ ಆಕಾಶವಾಣಿ ಕಾರ್ಯಕ್ರಮಗಳಿಗೆ ಆರಾಮಾಗಿ ಸಿಗ್ತದರಿ. ಇವತ್ತು ಗೆದ್ದಲು ಬಗ್ಗೆ ಅದರ ಲೋಕವನ್ನ ಪರಿಚಯಿಸಬೇಕು. ಗೆದ್ದಲು ಒಂದು ಕೀಟ, ಅದರ ಜೀವನ ಚಕ್ರವನ್ನ ಹೇಳ್ಬೋದಾ ಮೊದಲಿಗೆ? ಗೆದ್ಲು ಬಗ್ಗೆ ಹೇಳ್ಬೇಕಂತಂದ್ರೆ, ನೆಲದಲ್ಲಿ ಅನೇಕ ಕೀಟಗಳಿದೆ, ಗೆದ್ಲು ಒಂದೇ ಅಲ್ಲ, ಒಣ್ಣೆ ಹುಳು ಇದೆ, ಕೆಲವೊಂದು ದುಂಬಿ ಜಾತಿಯ ನುಸಿಗಳಿದೆ, ಅದೇ ತರ ಇನ್ನು ಅನೇಕ ಕೊಲೆಂಬೋಲನ್ಸ್ ಅಂತ ಕರೀತಾರೆ. ಅದರಲ್ಲಿ ವಿಶೇಷವಾಗಿ ನಮಗೆ ತೊಂದರೆ ಕೊಡ್ತಕ್ಕಂಥದ್ರೆ ಎರಡು, ಒಂದು ಗೆದ್ಲು ಇರ್ಬೋದು, ಇನ್ನೊಂದು ಗೊಣ್ಣೆ ಹುಳು. ಇನ್ನೊಂದು ಅಲ್ಪ ಪ್ರಮಾಣದಲ್ಲಿ ತೊಂದರೆಗಳು ಕೊಡ್ತವೆ. ಆದ್ರೆ ಈ ಗೆದ್ಲೇನಿದೆ ವಿಶೇಷವಾಗಿ ಬೆಳೆಗಳಿಗೆ ಹಾಗೆ ಮನೆ ಮರ ಮುಟ್ಟುಗಳು ಇವುಗಳೆಲ್ಲವೂ ತೊಂದರೆ ಕೊಡ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಈಗ ಮಳೆಗಾಲದಲ್ಲಿ ವಿಶೇಷವಾಗಿ ಮನೆಗಳಿಗೆ ನುಗ್ತಕ್ಕಂತ ಏನ್ ಗೆದ್ಲಿದೆ ಅದು ಬೆಳೆಗಳಿಗೆ ತೊಂದರೆ ಮಾಡೋದಿಲ್ಲ, ಬೆಳೆಗಳಿಗೆ ತೊಂದರೆ ಮಾಡ್ತಕ್ಕಂಥದ್ದು ಮನೆಗಳಿಗೆ ತೊಂದರೆ ಮಾಡೋದಿಲ್ಲ. ಈಗ ಬೇಸಿಗೆ ಕಾಲದಲ್ಲಿ ಜಮೀನುಗಳಲ್ಲಿ ಹೊಲಗಳ ಬೆಳೆ ಬೆಳೆತಕ್ಕಂತ ಈಗ ಗೋಧಿ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಕಬ್ಬಿರ್ಬೋದು, ಶೇಂಗಾ ಇರ್ಬೋದು, ಬಾರ್ಲಿ ಉತ್ತರ ಭಾಗದಲ್ಲಿ ಇಂತಹ ಬೆಳೆಗಳನ್ನು ಬೆಳೆತಕ್ಕಂಥವ್ರು ಬೇಸಿಗೆ ಬಂತಂದ್ರೆ ಅವುಗಳ ನಿರ್ವಹಣೆ ಬಗ್ಗೆ ತುಂಬಾನೇ ಚಿಂತೆ ಮಾಡ್ತಕ್ಕಂತ ಒಂದು ಸಮಯ. ಹಾಗೆ ಮನೆಗಳಲ್ಲಿ ಎಲ್ಲಿ ಮಣ್ಣಿನ ಮನೆಗಳಿರುತ್ತೆ ಅಥವಾ ಕಟ್ಟಡಗಳಲ್ಲಿ ವಿಶೇಷವಾಗಿ ಮರಗಳನ್ನು ಉಪಯೋಗ ಮಾಡಿ ಕಟ್ಟತಕ್ಕಂಥ ಮನೆಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಮಳೆ ಜಾಸ್ತಿ ಆದಾಗ ಅವು ನೀರಿನ ತೇವಾಂಶದಿಂದ ತಪ್ಪಿಸಿಕೊಳ್ಳಕ್ಕೆ ಯಾವ್ದಾದ್ರು ಒಂದು ಸುರಕ್ಷಿತವಾದಂತಹ ಜಾಗ ಹುಡುಕ್ತವೆ. ಏನಾಗ್ತದೆ, ಮನೆಯಲ್ಲಿ ಬೆರಕಿದ್ದಾಗ ಅಥವಾ ಸುತ್ತಮುತ್ತ ಹುಲ್ಲಿದ್ದಾಗ ಹುಲ್ಲನ್ನು ತಿನ್ಕೊಂಡು ನಿಧಾನವಾಗಿ ಮರಮುಟ್ಟುಗಳು ನೆಲಕ್ಕೆ ತಾಗಿದ ಸಂದರ್ಭದಲ್ಲಿ ಆ ಮರಮುಟ್ಟಿಗೆ ಆಕ್ರಮಣ ಮಾಡಿ ಮತ್ತೆ ನಂತರದಲ್ಲಿ ಮನೆಯಲ್ಲಿ ಎಲ್ಲಾ ಕಡೆ ಇರ್ತಕ್ಕಂತ ಈ ಒಂದು ಮರಮುಟ್ಟಿನ ಸಾಮಾನುಗಳು ಪೀಠೋಪಕರಣಗಳೆಲ್ಲಕ್ಕೂ ತೊಂದರೆ ಮಾಡ್ತಾ ಹೋಗುತ್ತೆ. ಈ ಅಳತೆ ಅಂದ್ರೆ ಇದನ್ನ ಹೇಗೆ ನಾವು ಲೆಕ್ಕ ಹಾಕಬಹುದು ಅಂತಂದ್ರೆ, ಹೊಲಗಳಲ್ಲಿ ಇರ್ತಕ್ಕಂತ ಗೆದ್ದಲೇನಿದೆ ಅದನ್ನ ಭಾರತದಲ್ಲಿರ್ಬೋದು ಪ್ರಪಂಚದಲ್ಲಿರ್ಬೋದು ಅದನ್ನ ವರದಿ ಮಾಡಿದ್ದಾರೆ, ಇಂತಿಷ್ಟು ಕೋಟಿ ಲೆಕ್ಕದಲ್ಲಿ ಅದು ಹಾನಿ ಮಾಡಿದೆ ಅಂತ ಹೇಳ್ಬಿಟ್ಟು. ಆದ್ರೆ ಮನೆಗಳಲ್ಲಿ ಅಥವಾ ಈ ಮರಮುಟ್ಟುಗಳು ಎಷ್ಟು ಹಾನಿ ಮಾಡಿದೆ ಅಂತಕ್ಕಂಥದ್ದು ಲೆಕ್ಕ ಹಾಕಿ ಹೇಳ್ತಕ್ಕಂಥ ಒಂದು ವರದಿ ಇಲ್ಲ ನಮ್ಮಲ್ಲಿ. ಆದರೂ ಒಂದೆರಡು ಕಡೆ ನಮಗೆ ಅದರ ವರದಿ ಇದೆ. ಏನಂತಂದ್ರೆ 1947 ನಮ್ಗೇನ್ ಸ್ವಾತಂತ್ರ್ಯ ಹಿಂದೆ ಮುಂದೆ ಆ ಸಮಯದಲ್ಲಿ ಪಂಜಾಬಿನ ಗುರ್ಗಾವ್ಪುರ ಅಂತಕ್ಕಂತ ಒಂದು ಪಟ್ಟಣದಲ್ಲಿ ವಿಶೇಷವಾಗಿ ಎಲ್ಲ ಗೆದ್ದಲಿಂದ ಆಕ್ರಮಿತವಾಗಿ ಆ ಪಟ್ಟಣವನ್ನೇ ಜನ ಬಿಟ್ಟಿದ್ದಂತ ಒಂದು ವರದಿ ಇದೆ. ಇದಲ್ಲದೆ ರೋಮ್ ದೇಶದಲ್ಲಿ ಅಲ್ಲಿ ಕೂಡ ಇದೇ ತರ ಪಂಜಾಬಲ್ಲಿ ಆಗ್ತಕ್ಕಂತ ಒಂದು ಗೆದ್ದಲಿನ ಹಾನಿ ಪಟ್ಟಣದಲ್ಲಾಯ್ತು, ಅಲ್ಲಿ ಕೂಡ ಎಲ್ಲ ಜನ ಬೇರೆ ಕಡೆಗೆ ವಲಸೆ ಹೋದಂತ ಸಂದರ್ಭ ಇದೆ ಅಂತ ಹೇಳಿ ನಮಗೆ ತಿಳಿದಿದೆ. ಹಳ್ಳಿ ಪಟ್ಟಣ ಎಲ್ಲಾ ಕಡೆಗೂ ಗೆದ್ದಲಿದೆ ಅಲ್ವಾ ಡಾಕ್ಟರ್? ಇದು ಒಂದು ಕೀಟ ಅಲ್ವಾ? ಹೌದು, ಕೀಟನೇ ಇದು. ಇದು ಒಂದು ಜಿರಲೆ ಬಹಳ ಹತ್ತಿರವಾದಂತ ಸಂಬಂಧಿ. ಮೊದಲು ಜಿರಲೆನೆ ಬೇರೆ ಇದೆ ಬೇರೆ ಅಂತ ಇದೀವಿ, ಬಟ್ ಈಗ ಜಿರಲೆ ಹತ್ತಿರವಾದಂತ ಒಂದು ಸಂಬಂಧಿ ಅಂತ ಹೇಳಿ ಕೂಡ ಕರೀತಾರೆ. ಈ ಗೆದ್ದಲುಗಳಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಎರಡು ಬಗೆ ಇದೆ. ಮೊದಲನೇದು ಮಣ್ಣಲ್ಲಿ ಇದ್ಕೊಂಡು ಹುತ್ತಗಳನ್ನು ಮಾಡಿ ಬೆಳೆಗಳನ್ನು ತೊಂದರೆ ಮಾಡತಕ್ಕಂಥದ್ದು. ಇನ್ನೊಂದು ಬಗೆದು ಮಣ್ಣಿನ ಪದರುಗಳನ್ನ ಸಣ್ಣ ಸಣ್ಣ ಕೊಳವೆ ಅಂತ ಏನ್ ಹೇಳ್ತೀವಿ ಆ ತೆಂಗಿನ ಮರದಲ್ಲಿ ನೋಡಿರ್ಬೋದು, ಅಥವಾ ಮರ ಮುಟ್ಟುಗಳಿಗೆ ಹಾನಿ ಮಾಡತಕ್ಕಂಥದ್ದು ಇನ್ನೊಂದು ಬಗೆಯ ಮರಗಳನ್ನು ಆಶ್ರಯಿಸಿ ಅದನ್ನು ತಿಂದ್ಕೊಂಡು ತೊಂದರೆ ಮಾಡ್ತಕ್ಕಂಥ. ಎಷ್ಟು ಜಾತಿ ಇರ್ಬೋದು? ಗೆದ್ದಲುಗಳಲ್ಲಿ ಹತ್ತತ್ರ 3,000 ಬಗೆಗಳಿದೆ. ಅದರಲ್ಲಿ ಒಂದು 2,100 ಕೇವಲ ಈ ಟರ್ಮಿಟಿಡೆ ಅಂತಕ್ಕಂಥ ಒಂದು ಕುಟುಂಬದಕ್ಕೆ ಸೇರಿದವಾಗ. ಇಂಗ್ಲಿಷ್ ನಲ್ಲಿ ಇದನ್ನ ಟರ್ಮೈಟ್ ಅಂತ ಕರೀತಾರೆ. ಟರ್ಮೈಟ್ ಅಂತಾರೆ, ಬಿಳಿ ಇರುವೆ ಅಂತಲೂ ಕರೀತಾರೆ, ಆದ್ರೆ ಆತರ ಹೇಳೋ ತಪ್ಪು. ವೈಟ್ ಆಂಟ್ ಅಂತ ಕರೀತಾರೆ, ಆದ್ರೆ ಇದು ಇರುವೆ ಜಾತಿ ಸೇರಿರೋದಲ್ಲ. ಇರುವೆ ಜಾತಿ ಸೇರಿರೋದಲ್ಲ, ಇರುವೆ ಅಲ್ವೇ ಅಲ್ಲ ಅದು. ಇದರಲ್ಲಿ ಈಗ ಗಂಡು ಹೆಣ್ಣು ರಾಣಿ ಇನ್ನು ಬೇರೆ ಬೇರೆ ಪಂಗಡ ಇದೆಯಲ್ವಾ ಜೇನಿನ ತರ. ಈಗ ಜೀವನ ಚರಿತ್ರೆ ನೋಡಿ ಶುರುವಾಗುತ್ತೆ ಅಂತಂದ್ರೆ, ಮಳೆಗಾಲ ಬಂದಾಗ ಏನು ಈಗ ಇನ್ಆಕ್ಟಿವ್ ಆಗಿರ್ತವೆ ಅಂದ್ರೆ ನಿದ್ರಾವಸ್ಥೆಯಲ್ಲಿ ಇರ್ತಕ್ಕಂತ ಒಂದು ಬೆಳೆದಂತ ಹುಳುಗಳು ಭೂಮಿಯಿಂದ ರೆಕ್ಕೆಯನ್ನು ಪಡ್ಕೊಂಡು ಹೊರಗಡೆ ಬರ್ತವೆ. ನೋಡಿರ್ಬೋದು ನಾವೆಲ್ಲ, ಲೈಟ್ಗೆಲ್ಲ ಬರ್ತವೆ, ಆಮೇಲೆ ಹೊರಗಡೆ ಎಲ್ಲ ಬರ್ತವೆ ಮನೆಗಳಲ್ಲೆಲ್ಲ. ಅದನ್ನು ಮಳೆ ಬಂದ ತಕ್ಷಣ ಬಂದ ಕೂಡಲೇ ಹೊರಗಡೆ ಬರ್ತವೆ, ರೆಕ್ಕೆ ತಗೊಂಡು ಹೊರಗಡೆ ಬರ್ತವೆ. ಅದರಲ್ಲಿ ಎಲ್ಲ ಜಾತಿ ಇರ್ತವೆ, ಎಲ್ಲವೂ ರೆಕ್ಕೆ ಕಳ್ಕೋತಾವ. ಅದರ ರಾಣಿ ಹುಳು ಏನಿದೆ ಅದೊಂದು ಸ್ವಲ್ಪ ದಿವಸದ ಮಟ್ಟಿಗೆ ರೆಕ್ಕೆ ಇಟ್ಕೊಳ್ತದೆ. ಗಂಡಿನ ಸಂಪರ್ಕದೊಳಗೆ ಬಂದು ಈಗ ವಿವಾಹ ಹಾರಾಟ ಅಂತ ಕರೀತಾರೆ, ಅಥವಾ ನುಪ್ಷಿಯಲ್ ಫ್ಲೈಟ್ ಅಂತ ಕರೀತಾರೆ. ಅದೇ ರೀತಿ ವಿವಾಹ ಹಾರಾಟ ಅಂತಂದೇಳಿ ಅವುಗಳು ಹೊರಗಡೆ ಬರ್ತವೆ, ಗಂಡು ಹೆಣ್ಣು ಮಿಲನ ಆಗ್ತವೆ. ಆಮೇಲೆ ಏನು ಹುತ್ತ ಏನು ಬಿಲ್ಡಪ್ ಆಗಿರ್ತವೆ ಅವು ಕೆಲಸಗಾರ ಹುಳುಗಳು, ಅದರಲ್ಲಿ ಸೇರ್ಕೊಂಡು ತಮ್ಮ ಸಂತಾನಾಭಿವೃದ್ಧಿ ಮಾಡ್ತವೆ. ಆ ಹುತ್ತ ಬಹಳಷ್ಟು ವ್ಯವಸ್ಥಿತವಾಗಿರುತ್ತೆ. ನಾವೇನಿಗೆ ಏರ್ ಕಂಡೀಷನ್ ಮನೆ ಅಂತ ಕರಿತೀವಿ ಅದಕ್ಕಿಂತ ವ್ಯವಸ್ಥಿತವಾಗಿರುತ್ತೆ. ಪ್ರಾಣಿಗಾಗಿ ಪ್ರಾಣಿಗಾಗಿ ಒಂದು ಅರಮನೆ ಕಟ್ಟಿರ್ತವೆ, ಅರಮನೆ ಒಳಗೆ ಹೆಣ್ಣು ಗಂಡು ಎರಡೂ ಇರ್ತವೆ. ಆಮೇಲೆ ಈ ಒಂದು ರಾಣಿ ಹುಳು ಏನಿದೆಯಲ್ಲ, ಎಂಟೈರ್ ಈ ಕುಟುಂಬದ ಎಲ್ಲಾ ಒಂದು ಸದಸ್ಯರನ್ನ ಕಂಟ್ರೋಲ್ ಮಾಡತಕ್ಕಂತ ಒಂದು ಫೆರಮೋನ್ ಅನ್ನು ಸೆಕ್ರೇಟ್ ಮಾಡುತ್ತೆ. ಹಾಗಾಗಿ ಕುಟುಂಬದಲ್ಲಿ ರಾಣಿ ಹೇಳದಂಗೆ ಎಲ್ಲವೂ ಕೇಳಬೇಕು ಬಿಟ್ರೆ ರಾಣಿ ಏನ ಸಾಯ್ತು ಅಂತಂದ್ರೆ ಅವೆಲ್ಲ ದಿಕ್ಕಪ್ಪಲಾಗೋಗ್ಬಿಡ್ತಾವೆ. ಮತ್ತೆ ಸಂತಾನಾಭಿವೃದ್ಧಿಯಲ್ಲಿ ರಾಣಿದೇ ಪ್ರಮುಖವಾದ ಸ್ಥಾನ. ನೋಡಿ ಈಗ ಸಂತಾನಾಭಿವೃದ್ಧಿ ವಿಷಯಕ್ಕೆ ಬಂದಾಗ ಹೆಣ್ಣು ಗಂಡು ಅವು ಸಂತಾನಾಭಿವೃದ್ಧಿಗೆ, ಇನ್ನೊಂದು ಕೆಲಸಗಾರ ಹುಳುಗಳಿದೆ ಅದಕ್ಕೆ ಬರೀ ಕೆಲಸ ಮಾಡ್ತಕ್ಕಂಥ ಅಂದ್ರೆ ಏನು, ಹೊರಗಡೆ ಹೋಗೋದು, ಮಣ್ಣಿನ ಪದರುಗಳನ್ನು ಕಟ್ಟೋದು ಅಥವಾ ಹುತ್ತಗಳನ್ನು ಕಟ್ಟೋದು, ಆಹಾರವನ್ನು ತಗೊಂಡ್ಬರೋದು, ಅದನ್ನೆಲ್ಲ ಚೆನ್ನಾಗಿ ಧ್ವಂಸ ಮಾಡಿ ಆ ಬಿಲ್ದಲ್ಲಿ ಅಡಗಿಸಿಟ್ಬಿಟ್ಟು ಅದನ್ನ ಮುಂದಿನ ಸಂತತಿಗೆ ಅಥವಾ ಅವಕ್ಕೆ ಆಹಾರವಾಗಿ ಬಳಕೆ ಮಾಡ್ತಕ್ಕಂಥದ್ದು ಹೀಗಿದೆ. ಹಾಗೇನೆ ನೋಡಿ, ಈ ಹೆಣ್ಣು ಅಂತ ಏನ್ ಹೇಳಿದಲ್ಲ, ಒಮ್ಮೆ ಒಂದು ಮಿಲನವಾದ್ರೆ ಸಂಯೋಗ ಹೊಂದಿದ್ರೆ ಗಂಡಿನ ಜೊತೆಗೆ ಅದರ ಹೊಟ್ಟೆ ಹಿಗ್ಗುತ್ತಾ ಹೋಗುತ್ತೆ. ಎಷ್ಟು ಇದಾಗುತ್ತಂದ್ರೆ ಸಾಮಾನ್ಯವಾಗಿ ನಾವು ಈ ಕೆಲಸಗಾರ ಬಂದಂತ ಮರಿಹುಳುಗಳು ಎಷ್ಟಪ್ಪ ಅಂದ್ರೆ 2-3 ಮಿಲಿಮೀಟರ್ ಇರ್ತಾವ. ಆದ್ರೆ ಅಷ್ಟೇ ಗಾತ್ರ ಇದ್ದಂತಹ ಹೆಣ್ಣು ಸಂಪರ್ಕ ಒಂದು ಗಂಡಿನ ಜೊತೆಗೆ ಅದು ಬೆಳೀತಾ ಹೋದಾಗೆ ಅರಮನೆಯಲ್ಲಿ ಅದರ ಉದ್ದ ಎಷ್ಟಾಗ್ತದೆ ಅಂದ್ರೆ 4-5 ಇಂಚಿನಷ್ಟು ದೊಡ್ಡದಾಗ್ತದೆ. 1.5-2 ಇಂಚಿನಷ್ಟು ದಪ್ಪ ಆಗ್ತದೆ. ಆದ್ರೆ ಹುತ್ತದಲ್ಲಿ ಒಂದೇ ರಾಣಿ ಇರ್ತದೆ. ಆದ್ರೂ ಬೇರೆ ಹೆಣ್ಣು ಕೀಟಗಳು ಇರ್ತಾವ? ಹೆಣ್ಣು ಕೀಟಗಳು ಇರ್ತಾವ ಅಂದ್ರೆ ಕೂಡ ಅವು ಪೋಷಣೆ ಪ್ರೊಡಕ್ಟ್ ಇರೋದಿಲ್ಲ. ಪೋಷಣೆಗೆ ನೋಡ್ಕೊಳ್ಳ ಪೋಷಣೆ ಅಷ್ಟೇ. ಅಕಸ್ಮಾತ್ ಏನಾದ್ರು ಈ ಹೆಣ್ಣು ಸತ್ರೆ ಅದನ್ನ ಇನ್ನೊಂದು ರಾಣಿ ಬರ್ಲಿಕ್ಕೆ ಅವಕಾಶ ಇರ್ತೇವೆ. ಬಿಟ್ರೆ ಒಂದು ರಾಣಿ ಆಲ್ರೆಡಿ ಇದ್ರೆ ಇನ್ನೊಂದು ರಾಣಿ ಬೆಳೆಯಕ್ಕೆ ಅವಕಾಶ ಆಗೋದಿಲ್ಲ. ಓಹೋ ನೋಡಿ ಆಯ್ತಾ, ಎಂತ ನಿರ್ಬಂಧ ಅಲ್ವಾ. ಹೌದು, ಆ ಮೊಟ್ಟೆ ಏನಿರ್ತದೆ ಅದರೊಳಗೆ ಸುಮಾರು 10,000 ಇರ್ತವೆ ಅಂತ ಹೇಳ್ತಾರೆ. ಒಂದೊಂದು ಹುತ್ತದಲ್ಲಿ ಸಾವಿರಾರು ನೋಡಿ, ಆ ಹೊಟ್ಟೆ ಎಷ್ಟು ಚೆನ್ನಾಗಿರ್ತದೆ ಅಂತ ಅದರೊಳಗೆ ಪ್ರತಿ ದಿನನು ಕೂಡ 1,000-1.5 ಅಥವಾ 2,000 ಮೊಟ್ಟೆ ಹಾಕುತ್ತೆ ಅಂತ ಹೇಳಿ ಮಾಹಿತಿ ಇದೆ. ಇವೆಲ್ಲ ಮೊಟ್ಟೆಗಳಿಂದ ಬಂದಂತ ಮರಿಗಳು ಕೆಲಸಗಾರ ಜಾಸ್ತಿ ಇರ್ತವೆ, ಸ್ವಲ್ಪ ಮಟ್ಟಿಗೆ ನಮ್ಮ ಸೈನಿಕ ಹುಳುಗಳು ಇರ್ತವೆ. ಈ ಕೆಲಸಗಾರ ಹುಳುಗಳೇ ನಮ್ಮ ಬೆಳೆಗೆ ಮತ್ತೆ ಮನೆ ಎಲ್ಲಕ್ಕೂ ತೊಂದರೆ ಆಗ್ತಕ್ಕಂಥದ್ದು. ಜೀವಿತಾವಧಿ ಎಷ್ಟು ದಿನ? ಜೀವಿತಾವಧಿ ಇದು 3-4 ವರ್ಷ ಇರ್ತದೆ ಹೆಣ್ಣು. ಹೆಣ್ಣು ಇವುಗಳೆಲ್ಲ 3-4 ತಿಂಗಳು ಅಷ್ಟೇ. ಓಹೋ, ಪ್ರಾಣಿಯ ಬಾಳಿಕೆನೆ ಜಾಸ್ತಿ ಹೆಚ್ಚು ಜೇನಿನಲ್ಲೂ ಹಾಗೆ ಅಲ್ವಾ? ಹೌದು, ಜೇನಿನಲ್ಲಿ ಇದು ಒಂದು ಸಾಮಾಜಿಕ ಕೀಟ ಅಂತಂದು ಹೇಳ್ಬೋದು. ಯಾಕಂದ್ರೆ ಇದು ವ್ಯವಸ್ಥಿತವಾಗಿ ಎಲ್ಲ ಒಂದು ಹುತ್ತವನ್ನು ಕನ್ಸ್ಟ್ರಕ್ಟ್ ಮಾಡಿ ಅದರಲ್ಲಿ ಸಂಘಟನಾತ್ಮಕ ಜೀವಿ ಒಂದೊಂದಕ್ಕೊಂದೊಂದು ಕೆಲಸ ಕೊಟ್ಟಿರ್ತಾವ ಅಲ್ವಾ. ಈ ಸೈನಿಕಗಳಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ನಾವು ವಿಷಯ ನೋಡಬೇಕಾಗುತ್ತೆ. ಅದರಲ್ಲಿ ನೋಡಿ, ಈಗ ರಕ್ಷಣೆ ಏನು ಮಾಡ್ತಕ್ಕಂತ ಸೈನಿಕ ಹುಳುಗು ಇದೆ, ಅದರಲ್ಲಿ ನಾವೀಗೇನು ಸೈನ್ಯದಲ್ಲಿ ನಾವು ನೋಡ್ತಾ ಇದೇವಲ್ಲ, ಕೆಲವರು ಮದ್ದು ಗುಂಡುಗಳು ಕೊಟ್ಟಿರ್ತಾರೆ, ಒಬ್ರು ಬಾಂಬ್ ಅನ್ನ ಆರ್ಸಕ್ಕಂತ ಒಂದು ಕೆಲಸ ಕೊಟ್ಟಿರ್ತಾರೆ. ಅದೇ ರೀತಿ ಬೇರೆ ಬೇರೆ ಸೇನೆಯಲ್ಲಿ ಬೇರೆ ಬೇರೆ ಇದ್ದಾಗೆ ಇಲ್ಲಿ ಕೂಡ ಸೈನಿಕ ಹುಳುಗಳಿಗೆ ಅವುಗಳ ಬಾಯಿ ಭಾಗಗಳು ಮಾರ್ಪಾಟಾಗಿರುತ್ತೆ. ನೋಡಿ, ಒಂದು ಕೆಲವು ಸೂಜಿ ಹಾಕದ ಬಾಯಿ ಇರುತ್ತೆ, ಅಂದ್ರೆ ಯಾವ್ದೇ ವೈರಿಗಳು ಬಂತಂದ್ರೆ ಅದು ಸೂಜಿ ತುಚ್ಚ ಸಾಯಿಸ್ತಕ್ಕಂಥದ್ದು. ಅದೇ ತರ ಇನ್ನೊಂದು ಅವಕ್ಕೆ ದವಡಿಗಳು ಬಹಳ ಗಟ್ಟಿಯಾಗಿರ್ತವೆ, ಹಲ್ಲುಗಳು ಇರ್ತವೆ ಅದರಲ್ಲಿ, ಅದು ಕೂಡ ಕ್ರಶ್ ಮಾಡಿ ಅವುಗಳನ್ನ ಸಾಯಿಸ್ತಕ್ಕಂಥದ್ದು. 6 ಅಂತ ಸೈನಿಕ ಹುಳುಗಳು ಸೇರ್ಕೊಂಡ್ಬಿಟ್ಟು ಬರ್ತಕ್ಕಂಥ ಯಾವುದೇ ವೈರಿ ಇರ್ಬೋದು ಅದನ್ನ ಸಾಯಿಸ್ತಕ್ಕಂಥದ್ದು. ಇನ್ನೊಂದು ಏನಾಗ್ತದೆ, ಕೆಲವೊಂದ್ಸರಿ ಸಣ್ಣ ಹುತ್ತಕ್ಕೆ ಸಣ್ಣ ರಂಧ್ರ ಇದ್ದಾಗೆ ಆ ಭಾಗದಲ್ಲಿ ಹೋಗ್ಬಿಟ್ಟು 6 ಅಂತ ಸೇರ್ಬಿಟ್ಟು ಆ ಬಾಯಿ ಒಂಥರ ಪ್ಲಗ್ ಇದ್ದಂಗೆ, ಗುದಿಗೆ ಅಂತ ಹೇಳ್ತಾರಲ್ಲ, ಆತರ ಇದ್ದಂಗೆ ಬಿಟ್ಟು ಆ ದಾರಿನ ಮುಚ್ಚಿಬಿಡ್ತಾವ ವೈರಿಗಳಿಗೆ ಹೊರಗೆ ಬರ್ಲಿಕ್ಕೆ. ದೇಹವನ್ನೇ ಮಾರ್ಪಾಡ್ಮಾಡ್ಕೊಂಡು ತುಂಬಾ ಇಂಟ್ರೆಸ್ಟಿಂಗ್ ಮಾಹಿತಿ ಅದು ಕುಟುಂಬದ ರಕ್ಷಣೆಗೆ ಅಲ್ವಾ. ಡಾಕ್ಟರ್, ಈಗ ಕೃಷಿಯಲ್ಲಿ ಪ್ರಮುಖವಾಗಿ ರೈತರಿಗೂ ಗೊತ್ತು, ಕೆಲವೊಂದ್ಸಾರಿ ಹಸಿ ಮರವನ್ನೇ ಹಾಳು ಮಾಡ್ಬಿಡ್ತವೆ, ಇನ್ನು ಒಣಗಿದ ಮರವನ್ನು ತಿಂದು ಕರಗಿಸ್ಬಿಡ್ತವೆ, ಆಮೇಲೆ ಹಾಕಿದ ಬೀಜ ಅಥವಾ ಗಡ್ಡೆ ಇಲ್ಲ ತಿಂದು ಕರಗಿಸ್ಬಿಡ್ತವೆ. ಹೀಗೆ ತಾವು ಕಂಡಂತೆ ಏನೇನು ಹಾನಿ ಆಗ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತ ಅನ್ನೋದನ್ನ ಹೇಳ್ಬೋದಾ? ನೋಡಿ ಈಗ ಬೆಳೆಗಳಿಗೆ ಬರ್ತಕ್ಕಂತ ಈ ಒಂದು ಗೆದ್ದಲಿನ ಬಗೆ ಅಂತ ಹೇಳ್ಬೇಕಾಗ್ತದೆ, ಅಥವಾ ಸ್ಪೀಶೀಸ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ ಬಗೆ ಅಂತ, ಅಥವಾ ಸ್ಪೀಶೀಸ್. ಬೆಳೆಗಳಿಗೆ ಬರ್ತಕ್ಕಂಥದ್ದು ವಿಶೇಷವಾಗಿ ನಮಗೆ ಎಲ್ಲಾ ಭಾಗದಲ್ಲಿ ಇರತಕ್ಕಂಥದ್ದು ಒಡೆಂಟೋಟರ್ನಸ್ ಒಬೇಸಸ್ ಅಂತಕ್ಕಂಥದ್ದು, ಮೈಕ್ರೋಟರ್ನಿಸ್ ಒಬೇಸಿ ಅಂತಕ್ಕಂಥ 2 ಬಹಳ ಪ್ರಮುಖವಾದಂತವು. ಅದೇ ತರ ಬಟ್ ಇವು ವಿಶೇಷವಾಗಿ ಜಾಸ್ತಿ ಮಾಡ್ತಕ್ಕಂಥದ್ದು. ಆದ್ರೆ ಇನ್ನು ಕಡಿಮೆ ಪ್ರಮಾಣದಲ್ಲಿ ಮ್ಯಾಕ್ರೋಟರ್ನಿಸ್ ತಕ್ಕಂತ ಒಂದು ಅದರ ಬಗೆಗಳು ಈ ಗೋಧಿ ಆಮೇಲೆ ಮೆಕ್ಕೆಜೋಳ ಅಂತಹ ದ್ವಿದಳ ಧಾನ್ಯಗಳನ್ನು ಕೂಡ ತೊಂದರೆ ಮಾಡ್ತಕ್ಕಂಥದ್ದು. ಭತ್ತ ಇರ್ಬೋದು, ಕಬ್ಬಿರ್ಬೋದು, ಇವು ಸಸಿಯಿಂದ ದೊಡ್ಡವಾಗವರೆಗೂ ಕೂಡ ಬೆಳೆಗಳಲ್ಲಿ ತೊಂದರೆ ಇದ್ದೇ ಇರುತ್ತೆ. ಮತ್ತೆ ಇನ್ನೇನಪ್ಪ ಅಂದ್ರೆ ಈಗ ಮರಗಳನ್ನ ಒಣ ಮರಗಳು ಅಥವಾ ಪೀಠೋಪಕರಣಗಳನ್ನ ಹಾನಿ ಮಾಡ್ತಕ್ಕಂಥ ಬಗೆ ಬೇರೆ, ಮತ್ತೆ ಬೆಳೆಗಳನ್ನು ತಿಂದು ಹಾನಿ ಮಾಡ್ತಕ್ಕಂಥ ಬಗೆ ಬೇರೆ. ಈಗ ಮರಗಳು ಮನೆಗಳು ಭೇಟಿ ಇಟ್ಟು ಅಲ್ಲಿ ತೊಂದರೆ ಮಾಡ್ತಕ್ಕಂಥ ಬಗೆಗಳು ಅಂದ್ರೆ ಕೋಪ್ರೋಟರ್ಮಿಸ್ ಡೊಮೆಸ್ಟಿಕ್ ಅಂತ ಒಂದು ಬಗೆ ಇದೆ, ಹೆಮಿ ಅಂತ ಒಂದು, ಇನ್ನೊಂದು ಹೆಟೆರೋಟರ್ಮಿಸ್ ಇಂಡಿಕೋಲ, ಮಲವ್ಯಾರಿಕಸ್, ಫಿಎ ಅಂತಕ್ಕಂಥ ಬೇರೆ ಬೇರೆ ಬಗೆಗಳು ಮನೆಗಳಲ್ಲಿರ್ತಕ್ಕಂಥ ಪೀಠೋಪಕರಣಗಳನ್ನು ಮತ್ತೆ ಮರಗಳ ಉಪಕರಣಗಳನ್ನ ಹಾನಿ ಮಾಡ್ತಕ್ಕಂಥವು. ಅಂದ್ರೆ ಹಾನಿಯ ಒಂದು ಪ್ರಮಾಣವನ್ನು ನೋಡ್ಕೊಂಡ್ರೆ ಅಥವಾ ರೀತಿ ನೀತಿ ನೋಡ್ಕೊಂಡ್ರೆ ಯಾವ್ದು ತೊಂದರೆ ಮಾಡಿದಂತ ಗುರ್ತು ಹಿಡಿಬಹುದಲ್ವಾ? ಯಾಕಂದ್ರೆ ನಾವು ಕಣ್ಣಾರೆ ಕಂಡುಕೊಳ್ಳ ನಮಗೆ ಸಾಮಾನ್ಯ ಜನರಿಗೆ ಗೊತ್ತಾಗ್ಲಿಕ್ಕಿಲ್ಲ, ಬಟ್ ಅದನ್ನ ನಾವು ವಿಜ್ಞಾನಿಗಳಿಗೆ ಕೊಟ್ಟರೆ ಅದನ್ನ ಕಂಡುಹಿಡಿದು ಕೊಡ್ತಾರೆ. ಯಾಕಂದ್ರೆ ಅದಕ್ಕೆ ದೇಹ ರಚನೆ ಮತ್ತೆ ಆಮೇಲೆ ಮೌತ್ ಸ್ಟ್ರಕ್ಚರ್ಸ್ ಏನಿದೆ, ಮತ್ತೆ ಕಾಲುಗಳಲ್ಲಿ ಕೆಲವೊಂದೆಲ್ಲ ಕೂದಲುಗಳು ಇರುತ್ತೆ, ಮತ್ತೆ ಆಮೇಲೆ ಆತರ ಗಂಟುಗಳು ಇರುತ್ತೆ, ಅದು ವಿಜ್ಞಾನಿಗಳಿಗೆ ಗೊತ್ತಿರುತ್ತೆ, ಅದ್ರ ಮಾಹಿತಿ ಇರುತ್ತೆ. 3,000 ರೀತಿ ಗೆದ್ದಲು ಇದೆ ಅಂತ ಕೆಲವೊಂದ್ಸಾರಿ ಬೇರನ್ನು ಕಡುತ್ತಿನಂತೆ ಹಂಗಂತೇಳಿ ಬರೀ ಒಂದು ನಮಗೆ ತೊಂದರೆ ಕೊಡ್ತವೆ ಗೆದ್ದಲುಗಳು ಅಂತ ಹೇಳುದು ತಪ್ಪಾಗ್ತದೆ. ಯಾಕಂದ್ರೆ ನಿಸರ್ಗದಲ್ಲಿ ನೋಡಿ ಅವು ಅನೇಕ ಅನುಕೂಲಗಳು ನಮಗೆ ಮಾಡಿಕೊಟ್ಟಿದೆ. ಈಗ ಅಡಿಕೆ ತೋಟ ಇರ್ಬೋದು ಅಥವಾ ಬೇರೆ ಯಾವ್ದೇ ತೋಟ ಇರ್ಬೋದು, ಅಲ್ಲಿ ಗರಿಗಳು ಬಿದ್ದಂತ ಗರಿಗಳನ್ನೆಲ್ಲ ತಿಂದು ಕರಗಿಸಿ ಗೊಬ್ಬರ ಮಾಡಿ ಕಬ್ಬಿನ ಗರಿಗಳನ್ನು ತಿಂದು ಹಾಕ್ತವೆ, ಗೊಬ್ಬರ ಮಾಡಿ ಕೊಡೋದ್ರಿಂದ ಮಣ್ಣು ಫಲವತ್ತಾಗ್ತದೆ. ಒಂದು ಎರಡನೇದಾಗಿ ನೋಡಿ, ನಾವು ಈ ಕೆಲವೊಂದ್ಸರಿ ಉತ್ತದ ಮಣ್ಣು ಕೂಡ ಅದರಲ್ಲಿ ಔಷಧೀಯ ಗುಣಗಳಿದೆ ಅಂತ ಕರೀತಾರೆ. ಅದನ್ನ ಈಗ ಸೋಪ್ಗಳಲ್ಲಿ ತಯಾರಿಕೆಯಲ್ಲಿ, ಹಲ್ಪುಡಿ ತಯಾರಿಕೆನಲ್ಲಿ, ಚರ್ಮದ ಆರೋಗ್ಯಕ್ಕೆ, ಮತ್ತೆ ಪಾತ್ರೆ ಪಡ್ಕೆ ತೊಡಗಕ್ಕೂ ಕೂಡ ಆ ಮಣ್ಣನ್ನು ಉಪಯೋಗಿಸೋದನ್ನ ನಾನು ನೋಡಿದ್ದೀನಿ. ಒಳ್ಳೇದು ಇದೆ, ಒಳ್ಳೇದು ಕೆಟ್ಟ ತೊಂದರೆಗಳು ಆಗ್ತದೆ. ಆಮೇಲೆ ಇನ್ನು ಹಳ್ಳಿಗಳಲ್ಲಿ ಒಂದು ನಂಬಿಕೆ ಇದೆ, ಏನಂತಂದ್ರೆ ಎಲ್ಲಿ ಎಕ್ಕೆ ಗುಡ್ಗಳಿದೆ ಅಥವಾ ಎಲ್ಲಿ ಗೆದ್ಲು ಗೂಡಿದೆ ಅಲ್ಲಿ ನೀರಿನ ಸೆಲೆ ಇದೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಕೊಳವೆ ಬಾವಿ ಕೊರೆಸಿದ್ರೆ ನೀರು ಸಿಗುತ್ತೆ ನಂಬಿಕೆ ಇದೆ. ಹಾಗಾಗಿ ಇವನ್ನ ಕೂಡ ನಾವು ಅಪ್ರತ್ಯಕ್ಷವಾಗಿ ಒಳ್ಳೆ ಕೆಲಸ ಮಾಡ್ತೇವೆ ಅಂತಂದೇಳಿ ನಾವು ನಂಬೋದಾಗಿದೆ. ಅಂದ್ರೆ ರೈತರಿಗೆ ಗೊತ್ತು ಅಂತಂದ್ರೆ ಅಲ್ಲಿ ಒಳಗಡೆ ತಂಪಾಗಿರುತ್ತೆ, ರಾಣಿ ಸರಿ ಇರಬೇಕಂತ ಅನ್ಕೊಂಡು ಗೆದ್ಲು ಆ ತರದ ಜಾಗವನ್ನು ಅವಕ್ಕೂ ನೀರ್ ಬೇಕಲ್ವಾ, ಸೊ ನೀರಿನ ಸೆಲೆ ಇರ್ತದೆ ಅಲ್ಲಿ ಅಂತಕ್ಕಂತ ಒಂದು ನಂಬಿಕೆ ರೈತರಲ್ಲಿ ಈಗಲೂ ಇದೆ ಹಳ್ಳಿ ಜನರಲ್ಲಿ. ಭಿನ್ ಭಿನ್ನವಾಗಿ ತೊಂದರೆನು ಮಾಡೋದಿದೆ ಮತ್ತು ಒಳ್ಳೇದಾಗುತ್ತೆ, ಒಳ್ಳೇದು ಕೂಡ ಆಗುತ್ತೆ. ಕಸ ಕಡ್ಡಿ ಕರಗ್ಲಿಕ್ಕೆ ಕರಗಿಸಿ ಬಹಳ ಚೆನ್ನಾಗಿ ಗೊಬ್ಬರ ಮಾಡ್ಕೊಡ್ತೇವೆ ಕೂಡ. ಈಗ ವಿಷಗಳನ್ನ ಬಳಕೆ ಮಾಡೋದ್ರಿಂದ ಸ್ವಲ್ಪ ತೊಂದರೆ ಆಗುತ್ತೇನೋ ಇವುಗಳ ಚಟುವಟಿಕೆಗೆಲ್ವಾ? ಓ, ಹಾಗಾಗಿ ಹೆಚ್ಚಿನ ಕೀಟನಾಶಕಗಳನ್ನ ಬಳಕೆ ಮಾಡೋದ್ರಿಂದ ಅವಕ್ಕೆ ನಿಜಕ್ಕೂ ತೊಂದರೆ ಆಗುತ್ತೆ. ಹಾಗಾಗಿ ಇಲ್ಲಿ ಸಾವಯವ ಕೃಷಿಕರು ಅಂತಂದು ಹೇಳ್ತೀವಿ, ಅಲ್ಲಿ ನೀವು ಇವುಗಳ ಸಂಖ್ಯೆ ಜಾಸ್ತಿ ಕಾಣಬಹುದು ಮತ್ತು ಗೊಬ್ಬರದ ನೆಲದ ಫಲವತ್ತತೆನೂ ಕೂಡ ಅಲ್ವಾ ಜಾಸ್ತಿ ಮಟ್ಟದಲ್ಲಿ ನಾವು ಕಾಣಲಿಕ್ಕೆ ಅವಕಾಶ ಇದೆ. ಕಸ ಕರಗಿಸುವ ಈ ಜೀವಿಗಳು ಮಣ್ಣಿನಲ್ಲಿ ಹೆಚ್ಚೆಚ್ಚು ಇದ್ದಷ್ಟು ಒಳ್ಳೇದೆ. ಹೌದು, ಆದ್ರೆ ಹಾನಿ ಮಾಡುವ ಮಟ್ಟಕ್ಕೆ ಬಂದಾಗ ನಿಯಂತ್ರಣ ಮಾಡಬೇಕಾಗ್ತದೆ. ಈಗ ಕಸ ಕರಗಿಸೋ ಗೆದ್ಲು ಹಾನಿಯನ್ನು ಉಂಟು ಮಾಡುತ್ತೆ ಮಾಡುತ್ತೆ. ಈಗ ಒಡೆಂಟೋಟಮಿ ಸೊಬೇಸ್ ಅಂತ ಹೇಳಿದಲ್ಲ, ಅದು ಸಾಮಾನ್ಯವಾಗಿ ಒಣ ಹುಲ್ಲು ಅಂತದೆಲ್ಲ ತಿಂತವೆ. ಈಗ ನಮಗೆ ಗೊತ್ತಿದ್ದಾಗೆ ಒಣ ಹುಲ್ಲು ಮರಗಳನ್ನ ಯಾವ್ದೇ ತಿನ್ಬೇಕಂತಂದ್ರೆ ಬೇರೆ ಕೀಟಗಳು ತಿನ್ನಕ ಆಗಲ್ಲ ಒಣಗಿದ ಸಾಮಾನುಗಳು ವಿಶೇಷವಾಗಿ. ಇದರಲ್ಲಿ ಯಾಕೆ ಅಂತಂದ್ರೆ ಅದರಲ್ಲಿ ಸೆಲ್ಯುಲೇಸ್ ಅಂತಕ್ಕಂಥ ಒಂದು ಕಿಣ್ವ ಎನ್ಝೈಮ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ, ಅದಿರ್ತದೆ. ಅದು ಈ ಸೆಲ್ಯುಲೋಸ್ ಅಂತಕ್ಕಂಥ ಏನು ಒಣ ಪದಾರ್ಥಗಳು ಇರ್ತವೆ ಮರಗಳು ಇರ್ತವೆ ಅದನ್ನ ಕರಗಿಸಿ ಸುಲಭವಾಗಿ ತಿಂತಕ್ಕಂಥ ಒಂದು ವ್ಯವಸ್ಥೆ ಇರ್ತದೆ. ಅದ್ ಹೇಗಿರ್ತದೆ ನಿಜನ ಸುಳ್ಳು ಅಂತ ಹೇಳಿಕೆ, ಒಟ್ಟೆಗೆ ಇರ್ತಕ್ಕಂಥ ಸೆಲ್ಯುಲೋಸ್ ಎನ್ಝೈಮ್ ನ ಕಂಪ್ಲೀಟ್ ಆಗಿ ತೆಗೆದ ಅದನ್ನ ತಿನ್ನ ಕೊಟ್ರೆ ಮರ ಅರಗಿಸ್ಕೊಳಕ್ ಆಗಲ್ಲ. ಅದರಿಂದ ಅದರಲ್ಲಿ ಸೆಲ್ಯುಲೋಸ್ ಇದೆ ಮತ್ತೆ ಅದರಿಂದ ಮರಗಳನ್ನ ಸುಲಭವಾಗಿ ತಿಂತಕ್ಕಂಥ ಒಂದು ವ್ಯವಸ್ಥೆ ಇದರಲ್ಲಿದೆ ಅಂತ ಹೇಳಿ ನಾವ್ ಹೇಳ್ಬೋದು. ಎಂತೆಂತ ಗಟ್ಟಿ ಕಸವನ್ನ ಮರಗಳನ್ನ ರಂಬೆ ಕೊಂಬೆಗಳನ್ನ ಕರಗಿಸಿ ನೋಡ್ತಾ ನೋಡ್ತಾ ಮಣ್ಣಿಗೆ ಸೇರಿಸುವ ಅದ್ಭುತವಾದ ನಿಸರ್ಗದ ಶುಚಿಕಾರಕ. ಹೌದು, ಈ ಒಂದು ಹಿನ್ನೆಲೆಯಲ್ಲಿ ಗೆದ್ದಲು ಇರಬೇಕು, ಆದ್ರೆ ಅದರಿಂದ ಹೆಚ್ಚು ಹಾನಿ ಆಗಬಾರದು, ಮಿತಿಯಲ್ಲಿ ಇರಬೇಕಷ್ಟೇ. ಈಗ ಸಿಲ್ವರ್ ಮರಗಳಿಗೆ ಗೆದ್ಲು ಹತ್ತಿ ಹಾಳಾಗೋಗಿರೋದಿದೆ, ಕಾಳ್ಮೆಣಸು ಬಳ್ಳಿಗಳಿಗೂ ತೊಂದರೆ ಆಗಿರೋದಿದೆ ಅಂತ ಹೇಳೋದಿದೆ. ಇನ್ನು ಬೇರೆ ಬೇರೆ ಚಿತ್ರಣವನ್ನು ನೋಡ್ಕೊಂಡ್ರೆ ಕಬ್ಬಿನಲ್ಲೂ ಗೆದ್ದಲು ಶೇಂಗಾ ಮಾಡಿದೆ, ಶೇಂಗಾದಲ್ಲಿ ಇದೆ ಕೆಲವೊಂದೆಲ್ಲ, ಇನ್ನು ಬೇರೆ ಬೇರೆ ಹೆಸರುಕಾಳು ಅವಕ್ಕೆಲ್ಲಾನು ವಿಶೇಷ ಬರುತ್ತೆ. ಹೇಳಿ ಡಾಕ್ಟರ್, ಈಗ ಒಂದು ಪರಿಸರ ಪ್ರಿಯ ಪದ್ಧತಿಯಲ್ಲಿ ಹೇಗೆ ಹತೋಟಿ ಮಾಡಬಹುದು ಗೆದ್ದಲು ಹೆಚ್ಚಿಗೆ ಆಗದಂಗೆ, ಮತ್ತು ರಾಸಾಯನಿಕಗಳು ಇದಾವಲ್ಲ ಆ ಒಂದು ವಿಷಯದ ಬಗ್ಗೆ ನಮ್ಮ ರೈತರಿಗೆ ಸಲಹೆ ನೀಡಬಹುದು? ನೋಡಿ, ಈಗ ರೈತರು ಸಾಮಾನ್ಯವಾಗಿ ಜಮೀನಿನಲ್ಲಿ ಏನಾದ್ರು ಹುತ್ತುಗಳಿತ್ತಂದ್ರೆ ಅದನ್ನ ಬಗೆದು ಒಳಗಡೆ ಒಂದು ರಾಣಿಗಳು ಇರುತ್ತೆ. ಈಗಾಗಲೇ ಹೇಳಿದೆ, ಅದ್ರ ಹೊಟ್ಟೆ ಒಳಗೆ ಸಾವಿರಾರು ಮೊಟ್ಟೆಗಳು ಇರುತ್ತೆ, ಎಲ್ಲಾ ಮೊಟ್ಟೆಗಳಿಂದ ಬಂದಂತ ಹುಳುಗಳು ಕೆಲಸಗಾರ ಹುಳು ಅಂದ್ರೆ ಅವು ಹಾರಿ ಮಾಡ್ತಕ್ಕಂಥ ಹುಳುಗಳು. ಹಾಗಾಗಿ ಗೆದ್ದಲ ರಾಣಿ ಹುಳು ಇದೆಯಲ್ಲ ಅದನ್ನ ತೆಗೆದು ಆಹಾರವಾಗಿ ಉಪಯೋಗ ಮಾಡೋಕಿದ್ರೆ ಮಾಡಬಹುದು ಅಥವಾ ಅದನ್ನ ಸಾಯಿಸಬೇಕಾಗುತ್ತೆ. ಆಗ ಮಾಡೋದ್ರಿಂದ ಅಲ್ಲ ನಮಗೆ ಸಾಯಿಸೋದು ಬೇಡ ಇರ್ಲಿ ಅಂತ ಅನ್ಕೊಂಡು ಉಳಿಸ್ಕೋಬಹುದು ಅಲ್ವಾ? ಉಳಿಸ್ಕೋಬಹುದು ಅಂದ್ರೆ ಈಗ ನಮಗೆ ಅದ್ರ ಮಟ್ಟ ಜಾಸ್ತಿ ಆಗಿದೆಯಾ, ಅದಕ್ಕೇನೀಗ ಇಂಜುರಿ ಲೆವೆಲ್ ಅಂತ ಅಂದ್ರೆ ಹಾನಿ ಪ್ರಮಾಣ ನೋಡಿಕೊಂಡು ತೆಗಿಬೇಕಾಗ್ತದೆ. ಹಾಗೆ ಬಿಟ್ರೆ ಮತ್ತೆ ಬೆಳೆಗಳಿಗೆ ತೊಂದರೆ ಆಗ್ತಕ್ಕಂಥ ಸಂದರ್ಭದಿಂದ ಅಲ್ಲ ತಮ್ಮಂತ ಈ ಸಲಹೆ ನೀಡೋ ತಜ್ಞರಿದ್ದೀರಲ್ಲ. ಹೌದು, ಈಗ ಎಲ್ಲಿ ಹಾನಿ ಇದೆಯೋ ಅಲ್ಲಿ ಮಾತ್ರ ಕೆಲಸ ಮಾಡಿ ಅನ್ನೋ ತರ ಹೇಳೋದಿಲ್ಲ. ಹೌದು ಹೌದು, ಈಗ ನೇರವಾಗಿ ಗೆದ್ದಲಿಗೆ ಹೋಗಿ ರಾಣಿನ ಸಾಯಿಸಿ ಹಾಳು ಮಾಡೋದಕ್ಕಿಂತ ಮರದ ಹತ್ರ ತೊಂದರೆ ಇದೆಯೋ, ಮರದ ಬುಡಕ್ಕೆ ತೊಂದರೆ ಇರೋ ಭಾಗದಲ್ಲಿ ನಾವು ನಿರ್ವಹಣೆ ಮಾಡಬಹುದು. ಅದಕ್ಕೆ ಬೇವರಿಂಡಿ ಅಂತ ಹಾಕಿದ್ರೆ ಸುಲಭವಾಗಿ ನಿಯಂತ್ರಣ ಮಾಡ್ಲಿಕ್ಕೆ, ಅದನ್ನ ದೂರ ಇರ್ತಾವ ತಿನ್ನಕ್ ಹೋಗೋದಿಲ್ಲ ಅಂತಂದ್ರೆ ಮಾಡಬೇಕಾಗ್ತದೆ. ಆಮೇಲೆ ಕೆಲವೊಂದು ಮರಗಳು ವಿಶೇಷವಾಗಿ ನಾವು ಈಗ ಮನೆಗಳಿಗೆ ಬಳಸ್ತಕ್ಕಂಥ ಮರಗಳಲ್ಲಿ ಕೆಲವೊಂದು ಮರಗಳು ನಿರೋಧಕತೆ ಇದೆ. ಕೆಲವೊಂದ್ ಸಾರಿ ಅಡಿಕೆ ಮರ ತೆಂಗಿನ ಮರಕ್ಕೂ ಗೆದ್ದಲು ಅಂಟ್ಕೊಂಡು ನಿಧಾನಕ್ಕೆ ಹಾಳು ಮಾಡಿಬಿಡ್ತು ಮಾಡುತ್ತೆ ಹೇಳ್ತಾರಲ್ಲ. ಆಗ ನೋಡಿ, ಈಗ ನೀವು ಕೇಳಿದಾಗೆ ಈಗ ಗೆದ್ದಲಿಗೆ ನಿರೋಧಕತೆ ಕೆಲವೊಂದು ಮರಗಳಿದೆ, ಅಂತ ಮರಗಳನ್ನು ಉಪಯೋಗ ಮಾಡಿ ಮರಮಟ್ಟುಗಳನ್ನ ನಾವು ಮಾಡ್ಕೋಬಹುದು. ಉದಾಹರಣೆಗೆ ತೇಗ ವಿಶೇಷ ಬರಲ್ಲ, ಯಾಕಂದ್ರೆ ತುಂಬಾ ಗಟ್ಟಿ ಇರ್ತದೆ, ಅದ್ರಲ್ಲೊಂದು ರಾಸಾಯನಿಕ ಇರೋದ್ರಿಂದ ಗೆದ್ದಲುಗಳು ತಿನ್ನೋದು ಕಡಿಮೆ. ಅದೇ ತರ ಸಿಡಾರ್ ವುಡ್ ಅಂತ ಕರೀತಾರೆ, ಅದನ್ನು ಕೂಡ ಬಳಕೆ ಮಾಡಬಹುದು. ಇದಲ್ಲದೇ ಮನೆಯಲ್ಲಿ ಮತ್ತೆ ಕಟ್ಟಡಗಳಿಗೆ ಬರ್ತಕ್ಕಂಥ ಗೆದ್ದಲು ನಿರ್ವಹಣೆ ಮಾಡ್ಲಿಕ್ಕೆ ಮನೆ ಸುತ್ತಮುತ್ತ ಕಸ ಕಡ್ಡಿ ಇಲ್ದಾಗ ನೋಡ್ಕೋಬೇಕಾಗ್ತದೆ. ಆ ಕಸ ಕಡ್ಡಿ ಇದ್ರೆ ಬರ್ತದೆ ವಿಶೇಷವಾಗಿ. ಆಮೇಲೆ ಕಟ್ಟಡಗಳಲ್ಲಿ ಬಿರುಕುಗಳು ಏನಾರ ಇದ್ರೆ ಬಿರುಕುಗಳನ್ನ ತಡೆಗಟ್ಟಬೇಕಾಗುತ್ತೆ. ಮಾಡೋದಂಗಂದ್ರೆ ಸಿಮೆಂಟ್ ಇಂದ ಅದನ್ನ ನೊರೆದು ಬಿಡ್ಬೇಕು, ಮಣ್ಣೆಲ್ಲ ಮುಚ್ಚಿಬಿಟ್ರೆ ಗೆದ್ದಲುಗಳು ಬರತಕ್ಕಂಥ ದಾರಿ ಏನಿದೆ ಅದು ಮುಚ್ಕೊಂಡು ಹೋಗುತ್ತೆ. ಅದೇ ತರ ಈಗ ಮನೆ ಕಟ್ಟುವಾಗ ಕಟ್ಟಡದ ಸುತ್ತ ಬಿಸಿ ಟಾರ್ ದ್ರಾವಣ ಅಂತ ಬರುತ್ತೆ, ಟಾರ್ ಎಣ್ಣೆ ಅಂತಾರಲ್ಲ, ಟಾರ್ ಎಣ್ಣೆನ ಒಂದಡಿ ಆಳದವರೆಗೂ ಕಟ್ಟಡ ಸುತ್ತ ಲೇಪನೆ ಮಾಡಿದಾಗ ಅದು ಕೂಡ ಅದನ್ನ ವಿಕರ್ಷಣೆ ಮಾಡುತ್ತೆ ಗೆದ್ದಲು ಬರದಾಗೆ. ಇದರಿಂದ ನಾವು ನಿರ್ವಹಣೆ ಮಾಡಬಹುದು. ತಾವು ಹೇಳಿದಂಗೆ ಸೇವನೆ ಮಾಡ್ಲಿಕ್ಕೆ ಉಪಯೋಗಿಸ್ಕೊಳ್ತಾರೆ, ತಿಂತಾರೆ ತಿಂತಾರೆ. ಅದನ್ನ ಹೇಳಿದೆ ನಾನು ಈಗಾಗಲೇ. ಈಗ ರಾಣಿ ಹುಳುಗಳನ್ನ ನಮ್ಮ ದೇಶ ಅಷ್ಟೇ ಅಲ್ಲ, ಆಫ್ರಿಕಾದ ಕೆಲವೊಂದು ಭಾಗ ತಾಂಜೇನಿ ಅಂತ ಕಡೆ ಹುಳುಗಳನ್ನ ಮಳೆ ಬಂದ ಕೂಡಲೇ ಏನು ಹೊರಗಡೆ ಬರ್ತವೆ, ಅವನ್ನೆಲ್ಲ ಒಂದು ಕಸಬರಿಗೆ ತಗೊಂಡು ಗುಡಿಸಿ ಅದನ್ನ ಫ್ರೈ ಮಾಡ್ಕೊಂಡು ಒಳ್ಳೆ ರುಚಿಕರವಾದಂತ ಖಾದ್ಯದ ರೀತಿ ಉಪಯೋಗ ಮಾಡ್ತಾರೆ. ನಮ್ಮಲ್ಲಿ ಕೂಡ ಉಪಯೋಗ ಮಾಡ್ತಾರೆ ಕೆಲವೊಂದೆಲ್ಲ. ಈಗ ಬುಡಕಟ್ಟು ಜನಾಂಗದವರು ಅವನ್ನೆಲ್ಲ ತಗೊಂಡು ರಾಣಿ ಹುಳುವನ್ನು ಅದಕ್ಕಾಗಿ ಮಕ್ಕಳಿಗೆ ಸೇವಿಸ್ತಾರೆ. ಬಹಳ ತುಂಬಾ ಅನಾರೋಗ್ಯದಿಂದ ಬಳಲುತ್ತೆ ಅಂತ ಮಕ್ಕಳಿಗೆ ಅಂತ ತೆಗೆದು ಹಾಲಲ್ಲಿ ಮಿಶ್ರ ಪರೀಕ್ಷೆ ಮಾಡಿ ಮಕ್ಕಳಿಗೆ ಕೂಡಿಸ್ತಕ್ಕಂತ ಪದ್ಧತಿ ಕೂಡ ನಮ್ಮಲ್ಲಿ ಇದೆ, ಈಗಲೂ ಇದೆ. ಮತ್ತೆ ಅದನ್ನ ಯಾರು ಬೇಕಾದ್ರೆ ಒಂದು ಬರದ ರಾಷ್ಟ್ರಗಳಾದ ಆಸ್ಟ್ರೇಲಿಯಾ ಆಮೇಲೆ ಅಮೆರಿಕ ಎಲ್ಲ ಕಡೆ ಈಗ ಗೆದ್ದಲುಗಳ ಪ್ರೋಟೀನ್ ಅನ್ನು ತೆಗೆದು ಶಾಲೆಯಲ್ಲಿ ಫೋರ್ಟಿಫೈಕೇಶನ್ ಅಂತಂದ್ರೆ ಮಿಕ್ಸ್ ಮಾಡ್ತಕ್ಕಂತ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡಲೇಬೇಕು ಅಂತಕ್ಕಂತ ಒಂದು ಕಾನೂನು ಈಗ ಆಸ್ಟ್ರೇಲಿಯಲ್ಲಿ ಬಂದಿದೆ. ಸುಮಾರು 1,000 ಸ್ಕೂಲ್ಗಳಲ್ಲಿ ಆಹಾರ ಜೊತೆಗೆ ಇವನ್ನ ಫೋರ್ಟಿಫೈ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಅವರು ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ ಮತ್ತೆ ಆರೋಗ್ಯ ಸುಧಾರಿಸತಕ್ಕಂತ ಒಂದು ವರದಿ ಮೇಲೆ ಅವರು ಈ ರೀತಿ ಒಂದು ಕ್ರಮವನ್ನು ಜರುಗಿಸಿದ್ದಾರೆ. ಮತ್ತೆ ಗೆದ್ಲನ್ನು ಹೆಚ್ಚಿರ್ಬೇಕಲ್ಲಿ ಗೆದ್ಲು ಹೆಚ್ಚು ಅನ್ನೋದಕ್ಕಿಂತ ಬೇರೆ ಬೇರೆ ಕೀಟಗಳನ್ನು ಉಪಯೋಗ ಮಾಡ್ತಾರೆ. ಅದರಲ್ಲಿ ಗೆದ್ಲು ಕೂಡ ಒಂದು ಅಲ್ಲಿ ಇದೆ, ಯಾಕಂದ್ರೆ ಹುಲ್ಗಾವಲು ತುಂಬಾ ಇದೆ ಅಲ್ಲಿ. ಅಲ್ಲೆಲ್ಲ ಈಗ ದನಗಳನ್ನು ಸಾಕಿ ಹಾಲಿಗಾಗಿ ಯಾವಾಗಲೂ ಹೆಚ್ಚಿಗಿರುತ್ತೆ ಅದರಲ್ಲಿ ಏನಾಯ್ತು ಅಂತ ನೋಡಿ ಅದನ್ನು ಉಪಯೋಗಿಸಿಕೊಳ್ಳಲು ಮಾಡ್ತಕ್ಕಂತ ಸಲಹೆಗಳನ್ನು ಕೊಡಲಾಗುತ್ತೆ, ಕೆಲಸಗಳಾಗ್ತಾ ಇರ್ತವೆ. ಈಗ ಪರಿಸರ ಪ್ರಿಯ ಪದ್ಧತಿಗಳು, ಈಗ ತಾವು ಹೇಳಿದ್ರೆ ಬೇವಿನ ಎಣ್ಣೆ ಸಿಂಪಡಣೆ ಮಾಡೋದು, ಬೇವಿನ ಹಿಂಡಿ ಹಾಕೋದು, ಆಮೇಲೆ ಇನ್ನು ಏನೇನು ಕ್ರಮಗಳನ್ನು ಅನುಸರಿಸಬಹುದು, ಆಮೇಲೆ ರಾಸಾಯನಿಕಗಳನ್ನು ಉಪಯೋಗಿಸಿಕೊಳ್ಳೋದಿದೆ. ರಾಸಾಯನಿಕಗಳು ಯಾವಾಗ ಅಂದ್ರೆ ವಿಪರೀತವಾಗಿ ನಾವು ಯಾವ್ದನ್ನ ಎಲ್ಲಾ ಕ್ರಮಗಳನ್ನು ಅಳವಡಿಸಿ ನಿರ್ವಹಣೆ ಬರಲೇ ಇಲ್ಲಪ್ಪ ಅಂತಂದಾಗ ಒಂದು ನಾವು ಈ ಹುತ್ತಗಳನ್ನ ಹುಡುಕಿ ಕೆಲವೊಂದು ರಾಸಾಯನಿಕಗಳಿದೆ ಆದ್ರೆ ಇದನ್ನ ಒಂದು ತಜ್ಞರ ಸಲಹೆ ಮೇರೆಗೆ ಉಪಯೋಗ ಮಾಡಬೇಕಂದ್ರೆ ತುಂಬಾನೇ ವಿಷಕಾರಿ. ಉದಾಹರಣೆಗೆ ಅಲ್ಯೂಮಿನಿಯಂ ಫಾಸ್ಫೇಟ್ ಅಂತಾರೆ, ಸುಮಾರು 3 ಗ್ರಾಂ ಟ್ಯಾಬ್ಲೆಟ್ 1 ಮೀಟರ್ ಸುತ್ತಳತೆ ಇರತಕ್ಕಂತ ಒಂದು ಹುತ್ತಕ್ಕೆ ಹಾಕಿ ಕೊಳೆವುಗಳಿಗೆಲ್ಲ ಒಂದು ಹಸಿ ಮಣ್ಣು ಮುಚ್ಚಬಿಡಬೇಕಾಗುತ್ತೆ. ಹಸಿ ಮಣ್ಣು ಮುಚ್ಚಿದಾಗ ಅದು ಏನ್ ಫ್ಯೂಮ್ಸ್ ಬರುತ್ತೆ, ಫ್ಯೂಮ್ಸ್ ಏನಿದೆಯಲ್ಲ ಅದು ಹೊರಗಡೆ ಎಲ್ಲ ಸುತ್ತಾಡಿ ಎಲ್ಲಾ ರಾಣಿಗಳು ಇರಬಹುದು ಮತ್ತೆ ಕೆಲಸಗಾರರು ಎಲ್ಲ ಇಡೀ ಕುಟುಂಬನೇ ನಾಶ ಮಾಡುತ್ತೆ. ಒಂಥರ ಬಾಂಬ್ ಇದ್ದಂಗೆ ಬಾಂಬ್ ಅಂತ ಹೇಳ್ಬೇಕಾಗುತ್ತೆ. ಇನ್ನು ನಮಗೆ ಕೀಟನಾಶಕವಾಗಿ ಈಗ ಕ್ಲೋರೋಪೈರಿಫಾಸ್ ಅಂತಕ್ಕಂತ ಒಂದು ಕೀಟನಾಶಕ ಇದೆ, ಅದು ಸುಮಾರು 3-4 ಮಿಲಿ 1 ಲೀಟರ್ ಮಿಶ್ರ ಮಾಡಿ ಅದೇನು ಕೊಳವೆ ಇದೆಯಲ್ಲ ಕೊಳವೆ ಒಳಗೆ ಸುರಿಯೋದ್ರ ಮೂಲಕ ಕೂಡ ನಾವು ಈಗ ಅಲ್ಯೂಮಿನಿಯಂ ಸಲ್ಫೈಡ್ ಬಳಕೆ ಮಾಡಿ ನಿಯಂತ್ರಣವನ್ನು ಕಂಡುಕೊಳ್ತೀವಿ. ಅದೇ ರೀತಿ ಇಲ್ಲಿ ಕೂಡ ಅವಕಾಶ ಇದೆ. ಮತ್ತೆ ಇದಷ್ಟೇ ಬೆಳೀತಕ್ಕಂತ ಬೆಳೆಗಳು ಸುತ್ತ ಕೂಡ ಕೆಲವೊಂದ್ಸರಿ ಕಬ್ಬಿಗೆ ಬರ್ತದೆ, ಕೆಲವೊಂದ್ಸರಿ ಎಲ್ಲಿ ಬರ್ತದೆ ಅಂತ ಭಾಗದಲ್ಲಿ ಕೂಡ ನಾವು ಈಗ ಕ್ಲೋರೋಪೈರಿಫಾಸ್ ಅನ್ನ 4 ಮಿಲಿಯನ್ನ 1 ಲೀಟರ್ ನೀರಲ್ಲಿ ಮಿಶ್ರ ಮಾಡಿ ನೆಲಕ್ಕೆ ಅಥವಾ ಗಿಡಗಳು ಸುತ್ತ ಆಗ್ತಕ್ಕಂಥದ್ದು ಅಥವಾ ಇಲ್ಲಿ ಪ್ಯಾಚಸ್ ಇದೆ ಆ ಪ್ಯಾಚಸ್ ಅಲ್ಲಿ ಆಗ್ತಕ್ಕಂಥ ಒಂದು ಕೆಲಸ ಮಾಡಿದ್ರೆ ನಿರ್ವಹಣೆ ಸಾಕಾಗುತ್ತೆ. ಗೆದ್ದಲು ಒಂದು ಕೀಟ, ಕೀಟನಾಶಕವನ್ನು ಉಪಯೋಗಿಸಿಕೊಳ್ಬೇಕು, ಯಾವ್ದು ರೋಗನಾಶಕ ಪ್ರಯೋಜನ ಆಗುದಿಲ್ಲ. ಆಮೇಲೆ ಮನೆಗಳಲ್ಲಿ ನೋಡಿ ಈಗ ಮರಮಟ್ಟುಗಳಿಗೆ ಏನೇ ಬರ್ತದೆ ಅಂತ ಹೇಳಿದ್ನಲ್ಲ, ಸಿಡಾರ್ ವುಡ್ ಮತ್ತು ತೇಗದ್ದು, ಅದೇ ತರ ಮರಮಟ್ಟುಗಳಿಗೆ ಆಲ್ರೆಡಿ ನಮಗೆ ಡ್ಯಾಮೇಜ್ ಬಂದಿದೆ ಹಂಗೆ ಅಂತಂದ್ರೆ ಅದನ್ನ ಮತ್ತೆ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಆ ಮರದ ಮುಟ್ಟಿಗೆ ಕ್ರೋಮೇಟ್ ಕಾಪರ್ ಅಸೆಟೆಟ್ ಅಂತ ಒಂದು ಔಷಧಿ ಇದೆ, ಅದೇ ರೀತಿ ಕ್ರಯೋಸೆಟ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ, ಅದನ್ನ ದ್ರಾವಣ ಮಾಡಿ ಬಳಿಯೋದ್ರ ಮೂಲಕ ನಾವು 1,000 ವರ್ಷಗಳವರೆಗೆ ಪೀಠೋಪಕರಣಗಳಿಗೆ ಗೆದ್ದಲಿನ ಬಾಧೆಯನ್ನು ತಡೆಯಬಹುದು. ಸರಿನೇ ಸರಿನೇ ನೋಡಿ, ಹೀಗೆ ಹುಡುಕ್ತಾ ಹೋದ್ರೆ ತುಂಬಾ ಇದೆ. ಹೌದು, ಕೆಲವೊಂದು ಮರಗಳು ತಾವು ಹೇಳಿದಂಗೆ ಗೆದ್ದಲಿಗೆ ಬಗ್ಗೋದಿಲ್ಲ. ಹೌದು, ಅಷ್ಟು ಗಟ್ಟಿಯಾದ ಮರ ತೇಗ ಒಂದು ಸಿಡಾರ್ ವುಡ್ ಎರಡು, ಮತ್ತೆ ಬೇವಿಗೂ ಅಷ್ಟು ಬೇವಿಗೂ ಕಡಿಮೆ. ಅದ್ರಲ್ಲೇನು ಅಜರ್ಡಿಕ್ಟಿನ್ ಅಂತ ಒಂದು ಟರ್ಪಿನಾಯ್ಡ್ ಅಂತ ಕೈ ಅಂಶ ಅಂತಾರೆ. ಹೌದು, ಅದು ರಿಪೆಲ್ ಮಾಡುತ್ತೆ ಅಂದ್ರೆ ಅದನ್ನ ವಿಕರ್ಷಣೆ ಮಾಡುತ್ತೆ, ಸುಲಭ ತಿನ್ನಕ್ ಬಿಡುದಿಲ್ಲ. ವರ್ಷವಿಡೀ ಗೆದ್ದಲು ಕೆಲಸ ಮಾಡ್ತಾ ಇರುತ್ತಲ್ವಾ? ವರ್ಷವಿಡೀ ಇರ್ತದೆ ನೆಲದಲ್ಲಿ, ಯಾವಾಗಲೂ ಇದೇ ಇರ್ತದೆ. ನಮ್ ತರ ಅವಕ್ಕೂ ಸಾಮಾಜಿಕ ಜೀವನ ಇದೆಯಲ್ಲ, ಹಾಗಾಗಿ ಅವು ನಾವೆಲ್ಲವರೆಗೂ ಇರ್ತೀವಿ ಅಲ್ಲಿವರೆಗೂ ಗಿಡ ಮರಗಳು ಎಲ್ಲಿ ಬರ್ತೀವಿ ಅಲ್ಲಿವರೆಗೂ ಕೂಡ ಅವು ಇದ್ದೇ ಇರ್ತವೆ. ಇವುಗಳಿಗೂ ವೈರಿಗಳಿದಾವೆ, ತಿನ್ನುವ ಅನೇಕ ಜೀವಿಗಳಿದಾವಲ್ವಾ? ಹೌದು, ಈ ಕೆಲವೊಂದು ಹುತ್ತವನ್ನೇ ಬಾಗದು ಅಲ್ಲಿರೋ ರಾಣಿಯನ್ನ ತಿನ್ಕೊಂಡು ಹೋಗೋ ಕರಡಿ, ವಿಶೇಷವಾಗಿ ಕರಡಿಗಳು, ಇನ್ನೊಂದು ಚಿಪ್ಪಂದಿ ಬರುತ್ತೆ, ಮುಳ್ಳಂದಿ ಬರ್ತವೆ, ಇವೆಲ್ಲ ಇದು ಮಾಡ್ತಕ್ಕಂಥದ್ದು ನೋಡಿ. ಅದ ಇನ್ನೊಂದಂದ್ರೆ ವೈರಿಗಳನ್ನ ಆಕ್ರಮಣ ಮಾಡ್ಲಿಕ್ಕೆ ಅಷ್ಟು ಸುಲಭವಾಗಿ ಆಗಬಾರ್ದು ಅಂತೇಳಿ ಅವು ಹುತ್ತುಗಳನ್ನು ಕಟ್ಟೋದು. ಹುತ್ತುಗಳನ್ನ ತುಂಬಾ ಗಟ್ಟಿಯಾಗಿರುತ್ತೆ ಮಣ್ಣು ಒಂದು, ಹಾಗಾಗಿ ಅಂದ್ರೆ ಕರಡಿ ಬಿಟ್ಟರೆ ಬೇರೆ ಪ್ರಾಣಿಗಳು ಸುಲಭವಾಗಿ ಅದನ್ನ ತೆಗೆದು ನಾನಂತೂ ನೋಡಿಲ್ಲ. ಒಂದು, ಎರಡನೇದು ಈಗ ಮರಕ್ಕೆ ಆಕ್ರಮಣ ಮಾಡ್ತಕ್ಕಂತ ಗೆದ್ಲು ನೋಡಿ, ಅವು ಯಾವಾಗಲೂ ಮಣ್ಣಿನ ಪದರಗಳನ್ನು ರಚನೆ ಮಾಡುತ್ತೆ, ಅದ್ರ ಕೆಳಗಡೆ ಹೋಗುತ್ತೆ. ಒಂದು ಇದು ಎರಡು ಕಾರಣದಿಂದ, ಒಂದು ವೈರ್ಗಳಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ, ಆಮೇಲೆ ಬೆಳಕನ್ನ ಅಷ್ಟೊಂದು ಇಷ್ಟಪಡೋದಿಲ್ಲ, ಅವು ಕತ್ಲೆಯನ್ನು ಇಷ್ಟಪಡ್ತಾವ. ಹಾಗಾಗಿ ಸುರಂಗ ಅಂತ ಹೇಳ್ತೇವೆ, ಸುರಂಗದೊಳಗೆ ಓಡಾಡೋದ್ರಿಂದ ಅವಕ್ಕೆ ಅನುಕೂಲ ಆಗ್ತದೆ. ಕೆಲವೊಂದು ಪಕ್ಷಿಗಳು ಸಹ ಪಕ್ಷಿಗಳು ಹುಡುಕಿ ಹುಡುಕಿ ತಿಂತವೆ, ಕಾಗೆಗಳು ವಿಶೇಷವಾಗಿ, ಹದ್ದುಗಳು, ಮರಕುಟ್ಕ, ಅನೇಕ ಮರಕುಟ ಅನೇಕ ಪಕ್ಷಿಗಳು, ಕೋಳಿಗಳು ತಿಂತವೆ, ಕೋಳಿಗಳು, ಬಾತುಕೋಳಿ ಎಲ್ಲ ಇದಾವೆ. ಅಂದ್ರೆ ನಿಸರ್ಗದಲ್ಲಿಯೂ ಸಾಕಷ್ಟು ನಿಯಂತ್ರಣದ ವ್ಯವಸ್ಥೆ ಇದೆ. ಸುಮ್ಮನೆ ಸಿಕ್ಕಾಪಟ್ಟೆ ರಾಸಾಯನಿಕಗಳನ್ನ ಬಳಸಬಾರ್ದು, ಜಾಸ್ತಿ ರಾಸಾಯನಿಕ ಬಳಕೆ ಮಾಡಿದ್ರೆ ಇವೆಲ್ಲ ಸಮಸ್ಯೆ. ಈಗ ಸಾವಯವಕ್ಕೆ ಹೋದ್ರೆ ಇವೆಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ ಕಾಲಾನ ಕಾಲದಲ್ಲಿ. ಆಯ್ತಾ, ಒಂದೇ ಸಾರಿ 3-4 ವರ್ಷದಲ್ಲಿ ನಾವು ಕಾಣ್ತೀವಿ ಅಂತ ಹೇಳೋದು ತಪ್ಪಾಗುತ್ತೆ. ಆದ್ರೆ ನೀವು ರಾಸಾಯನಿಕವಾಗಿ ನಾನು ಮಾಡಲೇಬೇಕು ಅಂತಂದಾಗ ನಿಧಾನವಾಗಿ ಹಂತಕ್ಕೆ ಬರುತ್ತೆ, ಹಾನಿ ಮಾಡದಂತ ಒಂದು ಹಂತಕ್ಕೆ ತರಲಿಕ್ಕೆ ಅವಕಾಶ ಇದೆ. ಜೈವಿಕ ನಿಯಂತ್ರಣದ್ದು ಇರೋದ್ರಿಂದ ಅದನ್ನ ಹೆಚ್ಚು ಉತ್ತೇಜನ ಮಾಡಬೇಕು, ಭೂಮಿಯ ಫಲವತ್ತತೆಗೂ ನೆರವಾಗುವ ಗೆದ್ದಲನ್ನ ಕಾಪಾಡಬೇಕು ಅಲ್ವಾ, ಕಾಪಾಡಬೇಕು ಅದನ್ನು ಸಂಪೂರ್ಣವಾಗಿ ದೂರ ಇಟ್ಟಷ್ಟು ಸಮಸ್ಯೆ. ಈಗ ಜೇನು ಏನು ಚುಚ್ಚುತ್ತೆ ಕಚ್ಚುತ್ತೆ ಒಂಥರ ತೊಂದರೆ ಮಾಡುತ್ತೆ ಅಂತ ಅನ್ಕೊಂಡು ಎಲ್ಲದನ್ನು ದೂರ ಇಟ್ಬಿಟ್ಟಷ್ಟು ಪರಾಗಸ್ಪರ್ಶಕ್ಕೂ ಸಮಸ್ಯೆ ಆಗುತ್ತಲ್ಲ. ಹಂಗೆ ಎಲ್ಲಿರ್ಬೇಕು ಅಲ್ಲಿರ್ಲಿ, ಆದ್ರೆ ಹುಡ್ಕೊಂಡು ಹುಡ್ಕೊಂಡು ಹೋಗಿ ಸಾಯಿಸೋದ್ ಬೇಡ. ಥ್ರೆಶೋಲ್ಡ್ ಲೆವೆಲ್ ಅಂತ ಕರಿತೀವಿ ಈಗ ಹಾನಿ ಅಂತ, ಅಂತಕ್ಕಿಂತ ಕಡಿಮೆ ಇದ್ದಾಗ ನಾವೇನ್ ತೊಂದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೌದು, ಮಿತಿ ಮೀರಿ ತಂದ್ರೆ ಕೆಲಸ ಮಾಡ್ಲೇಬೇಕು ಅಲ್ವಾ. ಎಲ್ಲೋ ಹುಲ್ಗಾಲ್ನಲ್ಲಿ, ಬಯಲಲ್ಲಿ, ಅಲ್ಲಿ ಗೆದ್ದಲು ಹುತ್ತ ಅದು ಇದು ಇತ್ತಂದ್ರೆ ಬೆಳಿಲಿ ಅಲ್ವಾ. ನಿಮ್ ಜಮೀನು ನಿಮ್ ಮನೆಗೆ ಬಂದು ತೊಂದರೆ ಕೊಡುವಾಗ ಆದಷ್ಟು ರಾಸಾಯನಿಕ ರಹಿತ ಕ್ರಮಗಳನ್ನು ಅನುಸರಿಸಿ. ಇನ್ನೊಂದು, ಈ ಹಾವುಗಳು ಇರುತ್ತಲ್ಲ, ಹಾವುಗಳು ಹುತ್ತುಗಳಲ್ಲಿ ಎಲ್ಲಿ ಹುತ್ತದಲ್ಲಿ ಆ ಗೆದ್ಲು ಇರೋದಿಲ್ಲ ಅಂತ ಹುತ್ತವನ್ನು ಆಶ್ರಯಿಸಿದ್ ಬಿಟ್ರೆ ಅಲ್ವಾ, ಗೆದ್ಲಿರ್ತಕ್ಕಂತ ಹುತ್ತುಗಳಿಗೆ ಹೋದ್ರೆ ಸೈನಿಕ ಹುಳುಗಳು ಅದನ್ನ ಅಟ್ಯಾಕ್ ಮಾಡಿ ಸಾಯಿಸ್ತವೆ. ಗೆದ್ದಲಿರೋ ಜೀವಂತ ಹುತ್ತದಲ್ಲಿ ಜೀವಂತ ಹುತ್ತುಗಳಿಗೆ ಬರಕ್ ಆಗೋದಿಲ್ಲ, ಇರೋಕು ಆಗಲ್ಲ, ಅವು ಬರಲ್ಲ, ಬೇರೆ ಯಾವ ಪ್ರಾಣಿಗಳು ಅಲ್ಲಿ ಒಳಗಡೆ ಹೋಗಲ್ಲ, ಇಲ್ಲಿ ಅಳಿಲ್ವ ಯಾವ ಹೋಗಲ್ಲ. ಭದ್ರವಾದ ಬಾಗಿಲನ್ನು ಹಾಕೊಂಡೆ ಜೀವನ ಮಾಡ್ತಾ ಇರ್ತವೆ. ಗೆದ್ದಲಿನ ಜಗತ್ತನ್ನ ಇವತ್ತು ಪರಿಚಯಿಸ್ತ ಅದರ ಹಾನಿ ಉಪಕಾರವನ್ನು ಕಾರ್ಯಕ್ರಮದಲ್ಲಿ ತಾವು ಉಲ್ಲೇಖ ಮಾಡಿದರೆ ನಮ್ಮ ರೈತ ಬಾಂಧವರು ವಿಶೇಷವಾಗಿ ಗೆದ್ದಲನ್ನ ಉಳಿಸುವ ನಿಟ್ಟಿನಲ್ಲಿ ಗೆದ್ದಲು ಹಾನಿ ಮಾಡಿದಾಗ ಹೇಗೆ ಏನೆಲ್ಲ ಕ್ರಮಗಳನ್ನ ಅವರು ಅನುಸರಿಸ್ತಾ ಇರ್ತಾರೆ ಅದನ್ನು ಅನುಸರಿಸ್ತಾ ಅನಿವಾರ್ಯ ಇದ್ದಾಗ ಮಾತ್ರ ರಾಸಾಯನಿಕಗಳನ್ನ ಬಳಕೆ ಮಾಡಲಿ. ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಸಲಹೆಗಳನ್ನು ನೀಡಿದ್ರಿ, ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ, ತಮಗೆ ಧನ್ಯವಾದಗಳು, ನಮಸ್ಕಾರ. ತಮಗೂ ಕೂಡ ಧನ್ಯವಾದಗಳು ಈ ಅವಕಾಶಕ್ಕಾಗಿ. ಎಲ್ರಿಗೂ ಮತ್ತು ರೈತ ಬಾಂಧವರಿಗೆ ನಮಸ್ಕಾರ. ಕೇಳಿದ್ರೆ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಆಗಿದ್ದ ಡಾಕ್ಟರ್ ಎಂ ಮಂಜುನಾಥ್ ಅವರ ವಿಚಾರಗಳನ್ನ ಇಲ್ಲಿವರೆಗೂ ಆಲಿಸಿಕೊಂಡ್ರಿ. ಗೆದ್ದಲ ಬಗ್ಗೆ ಅದರ ಸಂಪೂರ್ಣವಾದ ವಿವರವನ್ನ ಈ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಡಾಕ್ಟ್ರೆ, ನಿಮ್ಮ ಸಂಪರ್ಕ ಇಟ್ಕೊಂಡು ಮಾತಾಡಬಹುದು, ಸಲಹೆಗಳನ್ನ ಕೇಳಬಹುದು ನಮ್ಮ ಶ್ರೋತೃಗಳು? ನನ್ನ ಫೋನ್ ನಂಬರ್ 944-81-83-068. ಇನ್ನೊಮ್ಮೆ ಹೇಳ್ತೀನಿ, 944-81-83-068. ಇದುವರೆಗೆ ಕೃಷಿಯಲ್ಲಿ ಗೆದ್ದಲು ಹುಳುವಿನ ಕಾಯಕ ಈ ಕುರಿತಂತೆ ಕೃಷಿ ಕೀಟತಜ್ಞರಾದ ಡಾಕ್ಟರ್ ಎಂ ಮಂಜುನಾಥ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎಣ್ಣೆಕಾಳುಗಳ ಹಿಂಡಿಯನ್ನು ಸಾವಯವ ಗೊಬ್ಬರವಾಗಿ ಬಳಸುವಿಕೆ ಕುರಿತಂತೆ ಮಾಹಿತಿಯನ್ನ ನೋಡೋಣ. ಎಣ್ಣೆ ಬೀಜಗಳಿಂದ ಎಣ್ಣೆಯನ್ನು ತೆಗೆದ ನಂತರ ಉಳಿದ ಸಿಪ್ಪೆಯನ್ನು ಹಿಂಡಿ ಅಂಥೇಳಿ ಕರೀತಾರೆ. ಎಣ್ಣೆ ಹಿಂಡಿಗಳ ಉಪಯೋಗ ತುಂಬಾ ಇದೆ. ಇವುಗಳನ್ನು ಗೊಬ್ಬರವಾಗಿ, ಮಾನವನ ಹಾಗೂ ಪ್ರಾಣಿಗಳ ಆಹಾರಕ್ಕಾಗಿ, ಅಂಟು ಹಾಗೂ ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಮತ್ತು ಕೈಗಾರಿಕೆಯಲ್ಲಿಯೂ ಸಹ ಇದನ್ನ ಬಳಸ್ತಾರೆ. ಆದುದರಿಂದ ಹಿಂಡಿಗಳು ಮಾನವನ ದಿನನಿತ್ಯದ ಬಳಕೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತವೆ. ಹಿಂಡಿಗಳನ್ನ ಎರಡು ವಿಧಗಳಾಗಿ ವಿಂಗಡಣೆಯನ್ನ ಮಾಡಬಹುದು. ಅವುಗಳಲ್ಲಿ ನೆಲಗಡಲೆ, ಸೋಯಾ ಅವರೆ, ಸೂರ್ಯಕಾಂತಿ, ಸಾಸಿವೆ, ಕುಸುಬೆ, ಎಳ್ಳು, ಹುಚ್ಚೆಳ್ಳು ಹಾಗೂ ತೆಂಗಿನಕಾಯಿ ಹಿಂಡಿಗಳನ್ನ ಅಡುಗೆ ಹಾಗೂ ಪಶುಗಳ ಆಹಾರವಾಗಿ ಬಳಕೆಯಾಗುವ ಪದಾರ್ಥಗಳಾಗಿವೆ. ಇನ್ನು ಹರಳು, ಹೊಂಗೆ, ಬೇವು, ಹಿಪ್ಪೆ ಮುಂತಾದವು. ಇವುಗಳಿಂದ ತಯಾರಾಗುವ ಹಿಂಡಿಗಳನ್ನು ಗೊಬ್ಬರವನ್ನಾಗಿ ಮಾತ್ರ ಬಳಕೆಯನ್ನ ಮಾಡಬಹುದು. ಹಿಂಡಿಗಳ ಮಹತ್ವದತ್ತ ಒಂದು ಇಣುಕು ನೋಟ. ಯಾವುದೇ ಬೆಳೆಯ ಬೀಜವು ಉತ್ತಮವಾಗಿ ಮೊಳೆತು ಸಸಿಯಾಗಿ ಬೆಳೆಯಲು ಬೇಕಾಗಬಹುದಾದ ಎಲ್ಲಾ ಪೋಷಕಾಂಶಗಳು ಬೀಜಗಳಲ್ಲಿ ಹೇರಳವಾಗಿ ಇರುತ್ತವೆ. ಆದುದರಿಂದ ಹಿಂಡಿಗಳಲ್ಲೂ ಸಹ ಸಸ್ಯಗಳಿಗೆ ಬೇಕಾಗುವ ಎಲ್ಲಾ ರೀತಿಯ ಪೋಷಕಾಂಶಗಳು ಸಮತೋಲನ ಪ್ರಮಾಣದಲ್ಲಿ ಇರುತ್ತವೆ. ಹಿಂಡಿಗಳಲ್ಲಿ ಬೇರೆಲ್ಲಾ ಪೋಷಕಾಂಶಗಳು ಇದ್ದಾಗ್ಯೂ ಸಹ ಅದರಲ್ಲಿರಬಹುದಾದ ಸಾರಜನಕವೇ ಪ್ರಧಾನವಾದದ್ದು. ಯಾಕೆಂತಂದ್ರೆ ಸಾರಜನಕವು ಸಾವಯವ ರೂಪದಿಂದ ಕೂಡಿದ್ದು ಅದು ಬೆಳೆಗಳಿಗೆ ಬೇಗನೆ ದೊರಕುವ ರೂಪದಲ್ಲಿರುತ್ತೆ. ಅದರ ಬಿಡುಗಡೆಯೂ ಸಹ ನಿರಂತರವಾಗಿದ್ದು ಬೆಳೆಯ ಪೂರ್ಣ ಅವಧಿಯವರೆಗೂ ಕೂಡ ದೊರಕ್ತಾ ಇರುತ್ತೆ.

ರೈತ ಬಾಂಧವರೇ, ಎಣ್ಣೆ ಕಾಳುಗಳ ಹಿಂಡಿಯನ್ನು ಸಾವಯವ ಗೊಬ್ಬರವಾಗಿ ಬಳಸುವ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಿಸಾನ್ ಕಾಲ್ ಸೆಂಟರ್ನ ಉಚಿತ ದೂರವಾಣಿ ಸಂಖ್ಯೆ 1800 180 1551 ಇಲ್ಲವೇ ರೈತ ಸಹಾಯವಾಣಿ ಸಂಖ್ಯೆ 1800 425 3553 ಈ ಸಂಖ್ಯೆಗೆ ಶುಲ್ಕರಹಿತ ಕರೆಯನ್ನ ಮಾಡಬಹುದು. ಗಮನಿಸಿಕೊಳ್ಳಿ, ಹೆಚ್ಚಿನ ಮಾಹಿತಿಗಾಗಿ ಕಿಸಾನ್ ಕಾಲ್ ಸೆಂಟರ್ 1800 180 1551 ಇಲ್ಲವೇ ರೈತ ಸಹಾಯವಾಣಿ ಸಂಖ್ಯೆ 1800 425 3553 ಈ ಸಂಖ್ಯೆಗೆ ಶುಲ್ಕರಹಿತವಾಗಿ ಕರೆಯನ್ನ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ರೈತ ಬಾಂಧವರೇ, ಇದುವರೆಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮದಲ್ಲಿ ಎಣ್ಣೆಕಾಳುಗಳ ಹಿಂಡಿಯನ್ನು ಸಾವಯವ ಗೊಬ್ಬರವಾಗಿ ಬಳಸುವಿಕೆ ಕುರಿತಂತೆ ಮಾಹಿತಿಯನ್ನ ಕೇಳಿದ್ರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಕೆ ಯುವರಾಜ್ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಈ ಕರ್ಪೂರದಿಳ್ಳ ತಂದ ನಾನಾ ತಂದೆ ಮುದ್ದು ಮಲೆಗೆ ತಂದ ನಾನಾ ತಾಯಿ ಕರ್ಪೂರದಿಳ್ಳ ತಂದ ನಾನಾ ನಾ ತಂದೆ ಮುದ್ದು ಮಲೆಗೆ ತಂದ ನಾನಾ ಆಹ ನಾ ತಂದೆ ಮುದ್ದು ಮಲೆಗೆ ತಂದ ಎಲ್ಲಿದ್ದಿ ಮಾದೇವಾ ನಾನಲ್ಲಿಂದ ಬಂದಿವ್ನಿ ಎಲ್ಲಿದ್ದಿ ಮಾದೇವಾ ನಾನಲ್ಲಿಂದ ಬಂದಿವ್ನಿ ಆಮಲೆ ಈ ಮಲೆ ಆಹ ಆಮಲೆ ಈ ಮಲೆ ನೀವು ನಡುಮಲೆ ಮೈಕಾರ ಮೂಡಾತ್ಮರ ದೃಢ ನೋಡೋ ಮೂಡಾಲ ಮಲೆಯಯ್ಯ ಮೂಡಾತ್ಮರ ದೃಢ ನೋಡೋ ಬೇಡಿದವರ ಕೊಡೋ ನೀನು ಬೇಡಿದವರ ಕೊಡೋ ಬ್ಯಾಡು ಕಂಪಣ ದೊಡೆಯ ಬಂದು ಬೆಟ್ಟ ತಂಬಡಿಗೇರಿ ಕಂಪುಣ ದಾರ್ತಿ ಬಂದೋ ಕಾಳು ಬೆಟ್ಟ ತಂಬಡಿಗೇರಿ ಕಂಪುಣ ದಾರ್ತಿ ಬಂದೋ ಯಾಕಪ್ಪ ಮಾದೇವ ಯಾಕಪ್ಪ ಮಾದೇವ ನಮ್ಮ ಮೇಲೆ ನಿಮಗೆ ಕೋಪ ಎಲ್ಲಿರುವೆ ಹೇಗಿರುವೆ ಗಾಜಿನ ಗುರುಕಾರ ಎಲ್ಲಿರುವೆ ಹೇಗಿರುವೆ ಗಾಜಿನ ಗುರುಕಾರ ಜಾಲದೂನ ಜಡೆ ಒಳಗೆ ಮಾಯಕಾರವರ ಗೌನಿ